ಸಿದ್ದರಾಮಯ್ಯ ಪತ್ನಿ ವಿರುದ್ಧ ಸ್ಥಳೀಯ ನ್ಯಾಯಾಲಯದಲ್ಲಿ ದೂರು ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಮತ್ತು ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಕೃಷಿರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತಿ ಬೇಸಾಯ ಈ ಕುರಿತು ಮಡಿಕೇಹಳ್ಳಿ ಗ್ರಾಮದ ದಿವ್ಯಶ್ರೀ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮೈಸೂರು, ನೀವು ಕಾಯ್ತಾ ಇರೋ ಕ್ಷಣ ಬಂದಿದೆ. ನಿಮ್ಮ ಊರಿಗೆ ಬರ್ತಾ ಇದೆ ಲೇಟೆಸ್ಟ್ ಡಿಜಿಟಲ್ ಮತ್ತು ಹೋಮ್ ಅಪ್ಲಯನ್ಸ್ ಸ್ಟೋರ್ ಹರ್ಷ. ಈಗ ಮೈಸೂರಿನಲ್ಲಿ ಇದೆ. ನವೆಂಬರ್ 27 ಗ್ರ್ಯಾಂಡ್ ಲಾಂಚ್. ಮಿಸ್ ಮಾಡಬೇಡಿ ಹರ್ಷ, ಕುವೆಂಪು ನಗರ ಮೈಸೂರು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ದಿವ್ಯಶ್ರೀ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಎಣ್ಣೆಕಾಳು ಬೆಳೆಗಳಲ್ಲಿ ಪ್ರಮುಖವಾದಂತಹ ಬೆಳೆ ಸೂರ್ಯಕಾಂತಿ, ಈ ಬೆಳೆಯ ಬೇಸಾಯ ಮತ್ತು ಇದಕ್ಕೆ ಬರುವಂತಹ ರೋಗಗಳು ಮತ್ತು ಕೀಟಗಳು, ಇದರ ಒಂದು ಸಮಗ್ರ ನಿರ್ವಹಣೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ದಿವ್ಯಶ್ರೀ ಅವರೇ. ನಮ್ಮ ಊರು ಕುಣಿಗಲ್, ತುಮಕೂರು ಜಿಲ್ಲೆ. ನಾನು ಸ್ನಾತಕ ಪದವಿಯನ್ನು ಕೃಷಿ ವಿಶ್ವವಿದ್ಯಾಲಯ ವಿಸಿಫಾ ಮಂಡ್ಯದಲ್ಲಿ ಮುಗಿಸಿ ನಂತರ ಸ್ನಾತಕೋತ್ತರ ಪದವಿಯನ್ನು ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರಲ್ಲಿ ಮುಗಿಸಿ ಪ್ರಸ್ತುತ ಅಂತಿಮ ವರ್ಷದ ಡಾಕ್ಟೊರೇಟ್ ಪದವಿಯನ್ನು ಸಸ್ಯರೋಗಶಾಸ್ತ್ರದ ಅಲ್ಲಿ ನವಸಾರಿ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ಗುಜರಾತಲ್ಲಿ ನಾನು ಅಧ್ಯಯನ ಮಾಡುತ್ತಿದ್ದೇನೆ ಸರ್. ಅಂದರೆ ನಿಮ್ಮ ಆಯ್ಕೆ ವಿಷಯನೇ ರೋಗಶಾಸ್ತ್ರ, ಸಸ್ಯರೋಗಶಾಸ್ತ್ರ. ಹೇಳಿ ಅಮ್ಮ, ಸೂರ್ಯಕಾಂತಿ ಬಗ್ಗೆ. ನಮಗೆಲ್ಲ ತಿಳಿದಿರೋ ಹಾಗೆ ಈ ಒಂದು ಸೂರ್ಯಕಾಂತಿಯಾಗಿ ಅಥವಾ ಸೂರ್ಯಮುಖಿ ಈ ಬೆಳೆ ಒಂದು ಪ್ರಮುಖ ಹಾಗೂ ಪ್ರಸಿದ್ಧವಾದ ಒಂದು ಎಣ್ಣೆಕಾಳು ಬೆಳೆ. ಮೂಲತಃ ಇದು ಉತ್ತರ ಅಮೆರಿಕದಲ್ಲಿ ಮೊದಲನೇ ಬೆಳೆಯಾಗಿ ಕಂಡುಬಂದು ಇವಾಗ ಪ್ರಸ್ತುತ ಇದು ವಿಶ್ವದಾದ್ಯಂತ ಇದು ಪ್ರಸಿದ್ಧವಾದ ಎಣ್ಣೆಕಾಳುಗಳಲ್ಲೊಂದಾಗಿ ಎಲ್ಲ ಕಡೆ ಇದನ್ನು ನಾವು ಬೆಳಿತೀವಿ. ನಮ್ಮ ದೇಶದಲ್ಲಿ ಅತಿ ಪ್ರಸಿದ್ಧವಾಗಿರುವಂಥ ಈ ಬೆಳೆ ಯಾವ ಯಾವ ರಾಜ್ಯಗಳಲ್ಲಿ ಬಹುಮುಖ್ಯವಾಗಿ ಬೆಳಿತೀವಿ? ಈ ದಕ್ಷಿಣ ವಲಯದಲ್ಲಿ ಅಂತ ಅಂದಾಗ ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ್, ತಮಿಳ್ನಾಡು ಹಾಗೂ ಮಹಾರಾಷ್ಟ್ರದಲ್ಲಿ ಮುಖ್ಯವಾಗಿ ಬೆಳಿತೀವಿ. ನಂತರ ದಕ್ಷಿಣ ವಲಯ ಅಂತ ನೋಡಿದಾಗ ಈ ಪಂಜಾಬ್, ಹರಿಯಾಣ, ಬಿಹಾರ್, ಉತ್ತರ ಪ್ರದೇಶದಲ್ಲಿ ಬೆಳಿತೀವಿ. ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂತಹ ಮುಖ್ಯವಾದ ಜಿಲ್ಲೆಗಳು ಅಂತ ನೋಡಿದಾಗ ಮೈಸೂರು, ಚಾಮರಾಜನಗರ, ಗುಂಡ್ಲುಪೇಟೆ, ಧಾರವಾಡ, ರಾಯಚೂರು ಹಾಗೂ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಆ ಕಡೆ ಸೈಡಲ್ಲಿ ನಾವು ತುಂಬ ಅತಿ ಹೆಚ್ಚಾಗಿ ಬೆಳೀತಾ ಹೋಗ್ತೀವಿ. ಈ ಥರ ಒಟ್ಟು ವಿಸ್ತೀರ್ಣ ನಾವು ನಮ್ಮ ಭಾರತ ದೇಶದಲ್ಲಿ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಳೋದಾದರೆ ನಾವು ಈ ಬೆಳೆ ಬೆಳೆಯುವಂತಹ ಒಟ್ಟು ವಿಸ್ತೀರ್ಣ 2.89 ಲಕ್ಷ ಎಕರೆಯಷ್ಟು ನಾವು ಬೆಳಿತೀವಿ ನಮ್ಮ ಭಾರತ ದೇಶದಲ್ಲಿ. ಅದೇ ಅದರ ಉತ್ಪಾದಕತೆ ಪ್ರತಿ ಹೆಕ್ಟೇರ್ಗೆ ಎಷ್ಟಿದೆ ಅಂತ ನೋಡೋದಾದರೆ 738 kg ಅಷ್ಟಿದೆ. ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ? ಒಟ್ಟು ವಿಸ್ತೀರ್ಣ ಬಂದು 1.89 ಲಕ್ಷ ಹೆಕ್ಟೇರಲ್ಲಿದೆ. ಅದರ ಉತ್ಪಾದಕತೆ ಪ್ರತಿ ಹೆಕ್ಟೇರ್ಗೆ 538 ಲಕ್ಷ ಟನ್ನಷ್ಟು ನಾವು ಬೆಳಿತೀವಿ. ಸೊ ಇದರಿಂದ ನಾವು ಏನು ತಿಳ್ಕೋಬೋದು? ನಮ್ಮ ಭಾರತದಲ್ಲಿ ಬೆಳೆಯುವಂಥ ಒಟ್ಟು ವಿಸ್ತೀರ್ಣದಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಹಾಗೂ 35% ಅತಿ ಉತ್ಪಾದನೆ ಹಾಗೂ ಉತ್ಪಾದಕತೆ ಹೆಚ್ಚು ಇರೋದು ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ನಮ್ಮ ಕರ್ನಾಟಕ ಸೂರ್ಯಕಾಂತಿ ರಾಜ್ಯವಿಂದೇ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ಇದರ ಉತ್ಪಾದನೆ ಹಾಗೂ ಉತ್ಪಾದಕತೆ ಪ್ರತಿದಿನ ಗಣನೀಯವಾಗಿ ಕ್ಷೀಣಕ್ಕಾಗ್ತಿದೆ. ಇದರ ಇಳುವರಿ ಕಡಿಮೆ ಆಗುವಂಥದ್ದಕ್ಕೆ ಪ್ರಮುಖ ಕಾರಣಗಳಾದರೂ ಏನು? ಒಂದಿಷ್ಟು ನಾವು ಯಾವ ಥರ ಬೇಸಾಯ ಕ್ರಮಗಳಲ್ಲಿ ನಾವು ಬದಲಾವಣೆಗಳ ತಗೋಬೇಕು, ಯಾವ ಥರ ಬದಲಾವಣೆ ಹೊಂದಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಾದರೆ ಮೊದಲನೇದಾಗಿ ನಾವು ಈ ಅಧಿಕ ಹಾಗೂ ಲಘು ಪೋಷಕಾಂಶಗಳ ಕೊರತೆ ಇರುವಂತಹ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ತೀವಿ, ಹಾಗೂ ಪ್ರತಿ ಹಂತದಲ್ಲೂ ಸಹ ತೇವಾಂಶ ಒತ್ತಡನ ಕೊಡ್ತೀವಿ. ಈ ಕೀಟ ಹಾಗೂ ರೋಗ ಬಾಧೆಗಳ ಅತಿ ಹಾನಿ ಉಂಟು ಮಾಡೋದ್ರಿಂದ ಎಷ್ಟೋ ಒಂದು ಶೇಕಡಷ್ಟು ಇಳುವರಿ ನಷ್ಟ ಆಗ್ತಾ ಹೋಗುತ್ತೆ. ನಾವು ಶಿಫಾರಸು ಮಾಡಿದಂತಹ ಸಾಲುಗಳ ಅಂತರಗಳನ್ನ ನಾವು ಕಾಪಾಡ್ದಲೇ ಇರುವಂಥದ್ದು, ಹಾಗೂ ಶಿಫಾರಸು ಮಾಡಿ ದೃಢೀಕರಿಸಿದಂತಹ ಸೂಕ್ತವಾದ ಬೀಜಗಳ ಆಯ್ಕೆಗಳ ಬಿತ್ತನೆ ಬೀಜನ ಆಯ್ಕೆಯನ್ನು ಮಾಡ್ದಲೇ ಇರುವಂಥದ್ದು ಒಂದು ಕಾರಣ. ಈ ಎಲ್ಲ ಕಾರಣ ಹಾಗೂ ಹವಾಮಾನದ ವೈಪರೀತ್ಯ ಕಾರಣಗಳಿಂದ ನಾವು ಸರಿಯಾದ ಬೇಸಾಯ ಕ್ರಮಗಳನ್ನ ಮಾಡದಲೇ ಇರೋದ್ರಿಂದ ಇತ್ತೀಚೆಗೆ ಇಳುವರಿ ಕಡಿಮೆಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೆಯ ಸ್ಥಾನದಿಂದ ಈಗ ಎರಡನೇ ಸ್ಥಾನಕ್ಕೆ ಕುಗ್ತಾ ಇದೆ. ಸೊ ಹಾಗಾಗಿ ನಾವು ರೈತರಲ್ಲಿ ಇವಾಗಿನ ಪ್ರಸ್ತುತ ಆಗಿ ಬೇಕಾಗಿರುವಂತಹ ಸರಿಯಾದ ವೈಜ್ಞಾನಿಕ ಬೇಸಾಯ ಕ್ರಮಗಳನ್ನ ನಾವು ಹೇಗೆ ರೂಢಿಸ್ಕೊಳ್ಬೇಕು, ಈ ಕೀಟ ಹಾಗೂ ರೋಗಾಣುಗಳ ಬಾಧೆಯಿಂದ ನಾವು ಹೇಗೆ ನಿರ್ವಹಣೆ ಕ್ರಮಗಳನ್ನ ಅಳವಡಿಸ್ಕೊಂಡು ನಾವು ಇಳುವರಿನ ಅತಿ ಹೆಚ್ಚು ಕುಗ್ದ ಹಾಗೆ ಮೊದಲನೇ ಸ್ಥಾನವನ್ನು ಕಾಪಾಡುತ್ತಾ ನಾವು ಸೂರ್ಯಕಾಂತಿ ಇಳುವರಿನ ಹೇಗೆ ಹೆಚ್ಚು ಉತ್ಪಾದನೆ ಮಾಡುತ್ತೇವೆ ಅನ್ನೋ ಕ್ರಮಗಳನ್ನ ಮಾತಾಡೋ ಅಂತ ಹಾಗೂ ಅದ್ರ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳೋ ಅಂತ ದಿನ ಇದು. ಮೊದಲನೇದಾಗಿ ನಾವು ಯಾವುದೇ ಒಂದು ಬೆಳೆ ಮಾಡಬೇಕು ಅಂದರೆ ಅದು ಯಾವ ಒಂದು ಜಾಗದಲ್ಲಿ ಬೆಳಿಬೇಕು, ಯಾವ ಒಂದು ಕಾಲದಲ್ಲಿ ಬೆಳಿಬೇಕು ಅನ್ನೋದನ್ನ ತಿಳ್ಕೊತೀವಿ. ಈ ಸೂರ್ಯಕಾಂತಿ ಮೂರು ಕಾಲದಲ್ಲೂ ಬೆಳಿಬೋದು, ಅಂದರೆ ಮೂರು ಹಂಗಾಮದಲ್ಲೂ ಬೆಳಿಬೋದು, ಹಾಗೆ ಯಾವುದೇ ಥರ ಭೂಮಿನೂ ಸಹ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ನಮ್ಮಲ್ಲಿ ಒಂದು ಎಚ್ಚರಿಕೆ ಇರಬೇಕು, ಯಾವ ರೀತಿ ಮಣ್ಣಾದರೂ ಪರವಾಗಿಲ್ಲ, ಮರಳು ಮಿಶ್ರಿತದಿಂದ ಹಿಡಿದು ಕೆಂಪು ಹಾಗೂ ಕಪ್ಪು ಮಣ್ಣಾದರೂ ಸರಿ, ಅದರಲ್ಲಿ ಕಪ್ಪು ಮಣ್ಣು ತುಂಬ ಉತ್ತಮ ಅಂತ ಹೇಳ್ತೀವಿ. ಯಾವುದೇ ಬೆಳೆ ಯಾವುದೇ ರೀತಿಯ ಭೂಮಿಯಲ್ಲಿ ಬೆಳೆಯಬೇಕಾದ್ರೆ ಯಾವುದೇ ಒಂದು ನೀರು ಸರಾಗವಾಗಿ ಹೋಗಿ ಅಲ್ಲೇ ನಿಂತ್ಕೊಳ್ದಲೇ ಇರುವಂತಹ ಸಾಮರ್ಥ್ಯನ ಹೊಂದಿರುವಂತಹ ಒಂದು ಭೂಮಿನ ತಗೊಂಡ್ರೆ ಎಷ್ಟೋ ಒಂದು ಒತ್ತಡ, ಎಷ್ಟೋ ಒಂದು ರೋಗಾಣು ನಿರ್ವಹಣೆಗೆ ಅಲ್ಲೇ ನಾವು ಸೂಕ್ತ ಪರಿಹಾರ ನೀಡಿದ ಹಾಗೆ. ಆ ನಂತರ ಅಲ್ಲಿ ನಮಗೊಂದು ಗೊತ್ತಿರಬೇಕು, ನಾವು ಹಿಂಗಾರಾದ್ರೂ ಬೆಳೀಲಿ ಮುಂಗಾರು ಬೆಳೆನಾರ ಬೆಳೀಲಿ ನಾವು ಬಿತ್ತನೆ ಮಾಡುವಂತ ಒಂದು ಸಮಯ ಇರುತ್ತಲ್ಲ, ಅದು ಮುಂದೆ ಹೂ ಬಿಡುವಂತ ಟೈಮು ಯಾವುದೇ ತರ ಅತಿಯಾದ ಬಿರುಗಾಳಿ ನಿರಂತರ ಮಳೆಗೆ ತಗುಲಿದ ಹಾಗೆ ಅದರಿಂದ ಹಾನಿ ಉಂಟಾಗದ ಹಾಗೆ ನಾವು ಒಂದಿಷ್ಟು ತಕ್ಕ ಸೂಕ್ತವಾಗಿ ಮಾರ್ಪಡಿಸ್ಕೊಳ್ಳೋದು ತುಂಬ ಅವಶ್ಯಕತೆ. ಸೊ ಈಗ ಭೂಮಿಯೆಲ್ಲ ಆಯ್ಕೆ ಮಾಡ್ಕೊಂಡ್ವಿ, ನೆಕ್ಸ್ಟ್ ನಾವು ಭೂಮಿನ ಯಾವ ಥರ ಹದ ಮಾಡ್ಕೋಬೇಕು, ಬಿತ್ತನೆ ವಿಧಾನನ ನಾವು ಯಾವ ಥರ ತಗೋಬೇಕು ಅಂತ ಅಂದಾಗ ನಮಗೆ ಗೊತ್ತು, ಬಿತ್ತನೆ ಮಾಡೋಕ್ಕೂ ಮುಂಚೆ ನಾವು ಒಂದು ಮಾಗಿ ಉಳುಮೆ ಅಂತ ಒಂದು ಬೇಸಿಗೆ ಕಾಲದಲ್ಲಿ ಮಾಡ್ತೀವಿ, ಅದು ಒಂದು ಅಡಿ ಹತ್ರ ಹತ್ರ ಉಳುಮೆ ಮಾಡಿ ಎರಡು ಸಲ ಲಘುವಾಗಿ ಉಳುಮೆ ಮಾಡಬೇಕು. ಆ ಉಳುಮೆ ಮಾಡಿದ ನಂತರ ಪ್ರಧಾನವಾಗಿ ಆವಾಗ ಪ್ರಥಮ ಹಂತವಾಗಿ ನಾವು ಒಂದಿಷ್ಟು ಗೊಬ್ಬರಗಳನ್ನ ಕೊಡಬೇಕು. ಈ ಚೆನ್ನಾಗಿ ಕೊಳೆತ ಕೊಟ್ಟಿಗೆ ಗೊಬ್ಬರ ಆಗಿ ಕಾಂಪೋಸ್ಟ್ ಗೊಬ್ಬರನ ನಾವು ಒಂದು ಎಕರೆಗೆ 2.5-3 ಟನ್ನಷ್ಟು ನಾವು ಬಳಸ್ತಾ ಹೋಗ್ಬೋದು. ಅದನ್ನು ಪ್ರಥಮ ಹಂತವಾಗಿ ನಾವು ಮಣ್ಣಿನಲ್ಲಿ ಸೇರಿಸಿ ನಂತರ ಅದನ್ನು ಭೂಮಿನ ಹದ ಮಾಡಿ ಪ್ರತಿ ಸಾಲಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಆದರೆ ನೆನಪಿರಲಿ, ಆ ಸಾಲಗಳ ಮಧ್ಯ ಕಡ್ಡಾಯವಾಗಿ 2 ಅಂತರಗಳನ್ನ ನಾವು ಮಾಡಲೇಬೇಕು. ಆ ಸಾಲಗಳನ್ನು ಮಾಡಿದ ನಂತರ ಈ ರಾಸಾಯನಿಕ ಗೊಬ್ಬರಗಳನ್ನ ನಾವು ಒಂದಿಷ್ಟು ಶಿಫಾರಸು ಮಾಡ್ತೀವಿ, ಒಂದಿಷ್ಟು ಪ್ರಮಾಣ ಅಂತ. ನಾವಿವಾಗ ಸೂರ್ಯಕಾಂತಿನ ನೀರಾವರಿಲಿ ಆಗಿ ತಗೊಳ್ಳೋದಾಗಲಿ ಮಳೆಯಾಶ್ರಿತದಲ್ಲಿ ತಗೊಳ್ಳೋದಾಗಲಿ ಈ ಪ್ರಮಾಣ ಬದಲಾಗ್ತಾ ಹೋಗುತ್ತೆ. ಈ ನೀರಾವರಿಲಿ ನಾವು ಒಟ್ಟು ಪ್ರಮಾಣ ನಮಗೆ ಸಾರಜನಕ ರಂಜಕ ಹಾಗೂ ಪೊಟ್ಯಾಶ್ ಎಷ್ಟು ಬೇಕು ಅಂತಂದರೆ 36 kg, 36 kg ಹಾಗೂ 15 kg. ಅದೇ ನಮ್ಮ ಮಳೆಯಾಶ್ರಿತದಲ್ಲಿ ಸ್ವಲ್ಪ ಕಡಿಮೆ, ಅಂದರೆ 15 kg ಸಾರಜನಕ, 10 kg ರಂಜಕ ಹಾಗೂ 15 kg ಪೊಟ್ಯಾಶ್ನ ತಗೋತೀವಿ. ಯಾಕೆ ಇದು ಕಡಿಮೆ ಮಳೆಯಾಶ್ರಿತದಲ್ಲಿ, ನಾವು ಯಾಕೆ ನಾವು ರಾಸಾಯನಿಕ ಗೊಬ್ಬರನ ಕಡಿಮೆ ಬಳಸಬೇಕು ಅಂತಂದಾಗ ಇದರ ಪ್ರಮಾಣ ಎಷ್ಟು ಮಟ್ಟಿಗೆ ಇರುತ್ತೋ ನಾವು ಅಷ್ಟು ಪ್ರಮಾಣಕ್ಕಷ್ಟೇ ನಾವು ಶಿಫಾರಸು ಮಾಡಬೇಕು. ಹಾಗೂ ನೀರಿಲ್ಲದ ಕೊರತೆ ಇದ್ದಾಗ ಇದರ ಈರುವಿಕೆ ಯಾವತ್ತೂ ಸಹ ಕಡಿಮೆ ಇದ್ದೇ ಇರುತ್ತೆ. ಹಾಗಾಗಿ ನೀರಾವರಿ ಪ್ರದೇಶದಲ್ಲಿ ಬೆಳೆಯೋ ಬೆಳೆಗೆ ನಾವು ಸ್ವಲ್ಪ ಜಾಸ್ತಿನೇ ರಾಸಾಯನಿಕನ ಶಿಫಾರಸು ಮಾಡ್ತೀವಿ, ಹಾಗೂ ಇದಕ್ಕೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಇದರ ಅನುಸಾರವಾಗಿ ನಾವು ಮಣ್ಣಿನಲ್ಲಿ ಪ್ರಥಮ ಹಂತವಾಗಿ ಸೇರಿಸ್ಕೊಳ್ಳುವಾಗ ಏನು ಮಾಡಬೇಕು, ಈ ಸಾರಜನಕನ ಅರ್ಧ ಭಾಗದಷ್ಟು ಬಳಸಬೇಕು ಮತ್ತು ರಂಜಕ ಮತ್ತು ಪೊಟ್ಯಾಷನ್ನು ಪೂರ್ತಿ ಪ್ರಮಾಣದಲ್ಲಿ ನಾವು ಆ ಒಂದು ಹಂತದಲ್ಲಿ ಹಾಕಬೇಕು. ಈ ನಮ್ಮಿಕ್ಕಿದ ಸಾರಜನಕನ ಏನು ಮಾಡಬೇಕು, ಅದನ್ನು 30-35 ದಿನಗಳ ನಂತರ ಅದನ್ನು ನಾವು ಮಿಕ್ಕಿದ ಸಾರಜನಕ ಪ್ರಮಾಣವನ್ನು ನಾವು ಭೂಮಿಗೆ ಸೇರಿಸ್ತಾ ಹೋಗಬೇಕು. ಯಾಕೆ ಅಂತಂದರೆ ಈ ಸಾರಜನಕ ಒಂದು ಪ್ರತಿ ಹಂತದಲ್ಲೂ ಸಹ ತುಂಬ ಮುಖ್ಯ, ನಮ್ಮ ಸೂರ್ಯಕಾಂತಿ ಬೆಳೆಗೆ ಅಥವಾ ಯಾವುದೇ ಒಂದು ಬೆಳೆಗಾದ್ರೂ ಅದರ ಈರುವಿಕೆನ ಪ್ರಮಾಣನ ನಾವು ಹೆಚ್ಚಿಸೋದಕ್ಕೆ ಅದನ್ನು ನಾವು ವಿವಿಧ ಹಂತಗಳಲ್ಲಿ ನಾವು ಇಷ್ಟಿಷ್ಟು ಪ್ರಮಾಣದಲ್ಲಿ ಅಂತ ನಾವು ಅದನ್ನು ಡಿವೈಡ್ ಮಾಡ್ಕೊಂಡು ಆಗ್ತಾ ಹೋಗಬೇಕು. ಇದು ಆದ ನಂತರ 2 ಸಾಲಿನ ಮಧ್ಯೆ 2 ಅಡಿ ಅಂತರ ಕೊಡ್ತೀರಾ, ಆದರೆ ಒಂದೇ ಸಾಲಿನಲ್ಲಿ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಾವು 1 ಅಡಿನ ಕಡ್ಡಾಯವಾಗಿ ಅಂತರನ ಕಾಪಾಡ್ಕೋಬೇಕು. ಈಗ ಓಕೆ 1 ಅಡಿ ನಾವು ಸಾಲುಗಳ ಮಧ್ಯದಲ್ಲಿ ಮಾಡ್ತೀವಿ, ಆವಾಗ ನಮಗೆ ಬೀಜಗಳಿಗೂ ಬೇಕಾಗುತ್ತೆ, ಬಿತ್ತನೆ ಬೀಜ ಮಾಡಬೇಕಾಗುತ್ತೆ. ಸೊ ಬಿತ್ತನೆ ಬೀಜದ ಆಯ್ಕೆ ನಮ್ದು ಹೇಗಿರಬೇಕು, ಯಾವ ಥರ ನಾವು ಹೋಗಬೇಕು, ಯಾವ ಪ್ರದೇಶಕ್ಕೆ, ಯಾವ ಪ್ರದೇಶದಲ್ಲಿ ಯಾವ ರೀತಿಯ ಹಾನಿಗಳಿದೆ, ಯಾವ ರೀತಿಯ ಒತ್ತಡಗಳಿದೆ ಅನ್ನೋದ್ರ ಮೇಲೆ ನಾವು ಬಿತ್ತನೆ ಬೀಜಗಳ ಆಯ್ಕೆಯನ್ನು ಮಾಡಿಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ಇದು ಒಂದು ಮುಖ್ಯವಾದ ಘಟ್ಟ. ಇಲ್ಲಿ ನಾವು ಸೂಕ್ತವಾದ ಆಯ್ಕೆನ ಮಾಡಿಕೊಂಡ್ರೆ ಮಾತ್ರ ಮುಂದಿನ ಇಳುವರಿ ಇದ್ರ ಮೇಲೆ ನಮ್ಮದು ಡಿಪೆಂಡ್ ಆಗಿರುತ್ತೆ ಬೆಳೆದು. ಸೊ ಈ ಬೀಜಗಳ ಆಯ್ಕೆ ಅಂತ ಬಂದಾಗ ನಾನು ಒಂದಿಷ್ಟು ತಳಿಗಳನ್ನ ನಮ್ಮ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿರುವಂತಹ AICRP ಸನ್ಫ್ಲವರ್, ಅಖಿಲ ಭಾರತ ಸುಸಂಘಟಿತ ಸೂರ್ಯಕಾಂತಿ ಸಂಶೋಧನಾ ಕೇಂದ್ರ ಇದೆ ಬೆಂಗಳೂರಲ್ಲಿ, ಅಲ್ಲಿಂದ ಬಿಡುಗಡೆ ಆದಂತಹ ಒಂದಿಷ್ಟು ಪ್ರಸಿದ್ಧವಾದ ತಳಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬೇಕು. ಅದನ್ನು ನಾವು KBSH ನಾವು ಗುರುತಿಸ್ಪಡ್ತೀವಿ, ಕರ್ನಾಟಕ ಬೆಂಗಳೂರು ಸನ್ಫ್ಲವರ್ ಹೈಬ್ರಿಡ್ ಅಂತ ಶುರುವಾಗುತ್ತೆ. ಅದರ ಸಂಖ್ಯೆಗಣಗನುಸಾರವಾಗಿ ಇದು ಬದಲಾಗ್ತಾ ಹೋಗುತ್ತೆ, ಯಾವುದಕ್ಕೆ ಯಾವ ವಿಶಿಷ್ಟ ಗುಣಗಳಿದೆ ಅನ್ನೋದು ಹೋಗ್ತಾ ಹೋಗುತ್ತೆ. ಇವಾಗ ನಾವು ಮುಂಗಾರಿನಲ್ಲಿ ತಗೋತೀವಿ ಅಂತಂದರೆ KBSH 41-42 ನಾವು ಆಯ್ಕೆ ಮಾಡ್ಕೊಳ್ಬೇಕು ಪ್ರಮುಖವಾಗಿ, ಹಾಗೂ ಎಲ್ಲ ಕಡೆ ಇದನ್ನು ನಾವು ಬಳಸ್ತೀವಿ ಮುಂಗಾರಿನಲ್ಲಿ. ಅಲ್ಲಿ ಅದರ ಅವಧಿಗಳೆಷ್ಟು, ಅದಕ್ಕೆ 90-92 ದಿನ ಅವಧಿ ಸಾಕು. ಇದರ ಒಂದು ವಿಶಿಷ್ಟ ಗುಣ ಏನಂತಂದರೆ ನಾವು ಮುಂಗಾರಿನಲ್ಲಿ ತಗೊಳ್ಳೋದ್ರಿಂದ ಅದರದ್ದು ನೀರಿನ ಒತ್ತಡನ, ಅದು ಸಹಿಷ್ಣುತೆ ಜಾಸ್ತಿ ಇರುತ್ತೆ ಈ ಒಂದು ತಳಿಗಳಲ್ಲಿ. ಈಗ ಹಿಂಗಾರಿಗೆ ಬಂದರೆ ಹಿಂಗಾರಲ್ಲಿ ನಮಗೆ ಬೇಕಾಗಿರುವಂಥದ್ದು ಏನಂದರೆ KBSH 44 ಹಾಗೂ KBSH 53, ಇವೆರಡು ತಳಿಗಳು ಒಂದು ಪ್ರಸಿದ್ಧವಾದ ತಳಿಗಳು ಹಿಂಗಾರಿನಲ್ಲಿ ನಾವು ಬೆಳೆಯೋದ್ರಲ್ಲಿ. ಅದರಲ್ಲಿ KBSH 53 ಅನ್ನೋದು ಈ ಒಂದು ಬೂದಿ ರೋಗ ಅಂತ ಬರುತ್ತೆ ನಮ್ಮ ಸೂರ್ಯಕಾಂತಿಲಿ, ಅದಕ್ಕೆ ಇದು ಸಂಕರ್ಣ ತಳಿ ಅಂತಲೇ ಕರಿತೀವಿ, ಅಂದರೆ ಅದನ್ನ ತಡೆಗಟ್ಟೋ ಶಕ್ತಿ ಈ ಒಂದು ತಳಿಲಿ ಇರುತ್ತೆ. ನಂತರ ಈ ಬೇಸಿಗೆಗಾಲದಲ್ಲಿ ಮಾಡುವಂತಹ ಬೆಳೆಗೆ ನಮಗೆ ಅತಿಯಾದ ಸೂಕ್ತವಾಗಿರುವಂಥದ್ದು KBSH 78, ಇದರ ಅಲ್ಪ ಕಾಲಾವಧಿ ಇದೆ, ಅಂದರೆ ಒಂದು 82-85 ದಿನಗಳಲ್ಲಿ ಇದರದ್ದು ಕಾಲಾವಧಿ ಇರುತ್ತೆ ಈ ಒಂದು ತಳಿಗೆ. ಇದನ್ನು ನಾವು ಬೇಸಿಗೆಗಾಲದಲ್ಲಿ ಮಾಡಬೇಕು ಅಂತಂದಾಗ ಇದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇನ್ನು ಬರುವಂಥ ಎಷ್ಟೋ ಬೇರೆ ತಳಿಗಳು ನಾನು ರೋಗ ನಿವಾರಣೆಗಳ ಬಗ್ಗೆ ಮಾತಾಡುವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬೀಜಗಳ ಆಯ್ಕೆ ಆದಮೇಲೆ ಆ ಬೀಜನ ನಾವು ಹೊಲದಲ್ಲಿ ಬಿತ್ತೋಕ್ಕೂ ಮುಂಚೆ ನಮಗೆ ಮುಖ್ಯವಾಗಿ ಮಾಡುವಂತಹ ಬೀಜೋಪಚಾರ ಹಾಗೂ ಅದನ್ನು ಬೀಜನ ಹೇಗೆ ಹದ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ಈಗ ಖುಷ್ಕಿ ಬೆಳೆ ಅಂದರೆ ನಮಗೆ ಗೊತ್ತು, ಅಂದರೆ ಒಂದು ಡ್ರೈಲ್ಯಾಂಡ್ ವೆದರ್ ಅಂತ ಕರಿತೀವಿ. ಆ ಖುಷ್ಕಿ ಬೆಳೆ ಬೆಳೆಯುವಾಗ ಈ ಬೀಜನ ಬಿತ್ತೋ ಮುಂಚೆ ಒಂದು ಸುಮಾರು 14 ಗಂಟೆ ಮುಂಚೆ ನಾವು ನೀರಲ್ಲಿ ನೆನೆಸ್ಬೇಕು. ನಂತರ ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು ಬಿತ್ತುವುದು ತುಂಬ ಸೂಕ್ತ. ಇದರಿಂದ ಏನಾಗುತ್ತೆ ಈ ಥರ ಮಾಡೋದ್ರಿಂದ ಅಂದರೆ ಆ ಬೀಜ ಶೀಘ್ರವಾಗಿ ಮತ್ತು ಸಮಾನವಾಗಿ ಮೊಳಕೆ ಹೊಡೆಯುವಂಥ ಚಾನ್ಸಸ್ಸು ತುಂಬ ಚೆನ್ನಾಗಿರುತ್ತೆ ನಮ್ಮ ಒಂದು ಹೊಲದಲ್ಲಿ, ಅದಕ್ಕೆ ಸಹಕಾರನ ಚೆನ್ನಾಗಿ ನೀಡುತ್ತೆ. ಈಗ ಬೀಜೋಪಚಾರ ಬಗ್ಗೆ ತಿಳ್ಕೋಬೇಕು ಅಂತಂದಾಗ ಮೊದಲು ನಾನು ಜೈವಿಕ ಗೊಬ್ಬರಗಳನ್ನ ಬಳಸಿ ಬೀಜೋಪಚಾರ ಹೇಗೆ ಮಾಡ್ತೀವಿ ಅಂತ ಹೇಳ್ತೀನಿ. ನಾವು ತುಂಬ ಪ್ರಮುಖವಾಗಿರುವಂತಹ ಜೈವಿಕ ಗೊಬ್ಬರ ಅಂದರೆ ಈ ಟ್ರೈಕೋಡರ್ಮಾ, ಸೂಡೋಮೋನಸ್, ಆರ್ ಅಜಿಟೋಬ್ಯಾಕ್ಟರ್ ಅಂತ ಬರ್ತವೆ. ಇವು ನಾವು ಅಂಗಡೀಲಿ ನಮ್ಮ ಮಾರ್ಕೆಟಲ್ಲಿ ಪ್ಯಾಕೆಟ್ ಅದೇ ಹೆಸರಲ್ಲಿ ಅಜಿಟೋಬ್ಯಾಕ್ಟರ್ ಟ್ರೈಕೋಡರ್ಮಾ ಅಂತಲೂ ಸಹ ನಮಗೆ ಸಿಗ್ತವೆ. ಈ ಥರ ಜೈವಿಕ ಗೊಬ್ಬರಗಳನ್ನ ತಗೊಂಬಂದು ಸುಮಾರು ಪ್ರತಿ 1 kg ಬಿತ್ತನೆ ಬೀಜಕ್ಕೆ ನಾವು ಟ್ರೈಕೋಡರ್ಮಾ ಆದರೆ 4 ಗ್ರಾಮ್ನ ನಾವು ಹಾಕಿ ಬೀಜೋಪಚಾರ ಮಾಡಬೇಕು. ಅಜಿಟೋಬ್ಯಾಕ್ಟರ್ ಸೂಡೋನೋಮಸ್ ಆದರೆ 8-10 ಗ್ರಾಮು ಪ್ರತಿ 1 kg ಬಿತ್ತನೆ ಬೀಜಕ್ಕೆ ನಮಗೆ ಬೇಕಾಗುತ್ತೆ. ಆ ನಂತರ ಒಂದಿಷ್ಟು ರಾಸಾಯನಿಕ ಕೆಮಿಕಲ್ಸ್ಗಳನ್ನೂ ಸಹ ನಾವು ಬೀಜೋಪಚಾರಕ್ಕೆ ಬಳಸ್ತೀವಿ. ತುಂಬ ಸಾಮಾನ್ಯವಾಗಿ ಬಳಸೋದು ಏನಕ್ಕೆ ಅಂತಂದರೆ ಈ ಥೈರಮು ಮತ್ತು ಮ್ಯಾಂಕೋಜೆಬ್ ಸಾಫ್ ಅಂತ ನಿಮಗೆ ಸಿಗುತ್ತೆ, ಆ ಒಂದು ರಾಸಾಯನಿಕದಿಂದ 2 ಗ್ರಾಮ್ ಸಾಕು. 1 kg ಬಿತ್ತನೆ ಬೀಜಕ್ಕೆ 2 ಗ್ರಾಮ್ ನೀವು ಬೀಜೋಪಚಾರ ಮಾಡಿ ಅದನ್ನು ಒಂದು ನೆರಳಲ್ಲಿ ಒಣಗಿಸಿ ಆನಂತರ ನೀವು ಬಿತ್ತನೆ ಮಾಡಬೇಕು. ಸರ್, ಈ ಬೀಜೋಪಚಾರ ಯಾಕೆ ಬೇಕು, ಎಂದಕ್ಕೆ ಮಾಡಬೇಕು ನಾವು ಇದನ್ನು, ಇದು ಒಂಥರ ಮುನ್ನೆಚ್ಚರಿಕೆ ಕ್ರಮ. ಈ ಬೀಜದಿಂದ ಹರಡುವ, ಬೀಜದಿಂದ ಪ್ರಸಾರವಾಗುವ ಮೊದಲನೇ ಹಂತದಲ್ಲಿ ಬರುವಂತಹ ಯಾವುದೇ ರೋಗಗಳ ಹಾಗೂ ಕೀಟಗಳ ಬಾಧೆನ ಒಂದಿಷ್ಟು ಪ್ರಮಾಣದಲ್ಲಿ ಅದು ತಡೆಗಟ್ಟುತ್ತೆ. ಸೊ ಆ ತಡೆಗಟ್ಟೋದ್ರಿಂದ ಮುಂದೆ ಅದು ಮೊಳಕೆ ಹೊಡೆದು ಗಿಡ ಬೆಳೆಯೋದ್ರಲ್ಲಿ ಯಾವುದೇ ಥರ ಕುಂಠಿತ ಆಗೋದಿಲ್ಲ. ನೆಕ್ಸ್ಟು ನಾವೀವಾಗ ಬೀಜನ ಬಿತ್ತನೆ ಮಾಡೋ ಟೈಮಲ್ಲಿ ನಾವು ಆ 1 ಅಡಿ ಸಾಲುಗಳ ಮಧ್ಯದಲ್ಲಿ 1 ಅಡಿ ಅಂತರ ಇಟ್ಟಿರೋದ್ರೊಳಗೆ ಸುಮಾರು 3 ಬೀಜಗಳನ್ನು ಅಂಗಳಿಗಿಂತ ಹೆಚ್ಚಾಗಿ ಆಳದಲ್ಲಿ ಇಲ್ಲದಲ್ಲೇ ನಾವು ಬೀಜಗಳನ್ನ ಹಾಕ್ತಾ ಹೋಗಬೇಕು. ಆ ನಂತರ ಗೊಬ್ಬರದ ಪ್ರಮಾಣಗಳು ಎಲ್ಲ ಸರಿ ಸಮಾನವಾಗಿ ಆ ಒಂದು ಜಾಗದಲ್ಲಿ ನಾವು ಕಾಪಾಡ್ಕೊಳ್ತಾ ಹೋಗಬೇಕು. ಆತ್ಮೀಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಈ ಬಾರಿ ಕನ್ನಡ ಹಬ್ಬದ ಜೊತೆಗೆ ಕೃಷಿ ಹಬ್ಬವೂ ಇರಲಿದೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇದೇ ತಿಂಗಳ 29ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕನ್ನಡ ಧ್ವಜಾರೋಹಣ, ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಗ್ರಾಹಕರಿಗೆ ಹಾಗೂ ಗ್ರಾಹಕ ಸಂಘಟನೆಗಳಿಗೆ ಕೃಷಿ ಉತ್ಪನ್ನಗಳ ನೇರ ಮಾರಾಟ, ಗ್ರಾಮೀಣ ತಿಂಡಿ ತಿನಿಸುಗಳ ವಿಶೇಷ ಮಾರಾಟ. ಸಂಜೆ 4 ಗಂಟೆಗೆ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಕಾರ್ಯಾಗಾರ. ಸಂಜೆ 6 ಗಂಟೆಯಿಂದ 8 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ಬನ್ನಿ ನಮ್ಮ ಕನ್ನಡ ಹಬ್ಬದಲ್ಲಿ ಸಡಗರ ಸಂಭ್ರಮದಿಂದ ಭಾಗವಹಿಸಿ. ಕೃಷಿ ಹಬ್ಬದಲ್ಲಿ ಕೃಷಿ ಉತ್ಪನ್ನಗಳ ಖರೀದಿ ಮೂಲಕ ರೈತರಿಗೆ ನೆರವಾಗಿ. ಇದೇ 29ರಂದು ಶುಕ್ರವಾರ ಮೈಸೂರು ಆಕಾಶವಾಣಿ ಆವರಣದಲ್ಲಿ ಕನ್ನಡದ ಹಬ್ಬ ಜೊತೆಗೆ ಕೃಷಿ ಹಬ್ಬ. ಹಬ್ಬವ ಮಾಡೋಣ, ಬನ್ನಿರ ಎಲ್ಲ ಬನ್ನಿರ. ನೆಕ್ಸ್ಟ್ ನಾವು ಈ ಲಘು ಪೋಷಕಾಂಶಗಳ ಬಗ್ಗೆ ಮಾತಾಡೋಣ. ಈಗ ನಾವು ಬೇಕಾಗಿರುವಂತಹ ರಾಸಾಯನಿಕ ಗೊಬ್ಬರ ಬಗ್ಗೆ ಮಾತಾಡಿದ್ವಿ, ಎಷ್ಟು ವಿವಿಧ ಹಂತಗಳಲ್ಲಿ ಕೊಡಬೇಕು ಅಂತ ನೋಡ್ಕೊಂಡ್ವಿ. ಈ ಲಘು ಪೋಷಕಾಂಶಗಳ ಮಹತ್ವ ಆದ್ರೂ ಏನು ಅಂದ್ರೆ, ಯಾವುದೇ ಎಣ್ಣೆಕಾಳು ಬೆಳೆ ಆಗಿರ್ಬೋದು, ಲಘು ಪೋಷಕಾಂಶಗಳ ಮಹತ್ವ ತುಂಬಾನೇ ಮುಖ್ಯ. ಈ ಸತುವಿನ ಸಲ್ಫೇಟ್ ಅಂತ ಬರುತ್ತೆ, ಇದು ಬಳಸೋದ್ರಿಂದ ಏನಾಗುತ್ತೆ, ಈ ಎಣ್ಣೆಕಾಳು ಸೂರ್ಯಕಾಂತಿಲಿ ಕಾಳುಗಳು ಮತ್ತು ಎಣ್ಣೆಗಳ ಇಳುವರಿ ಗಣನೀಯವಾಗಿ ಹೆಚ್ಚಿಸಬಹುದು. ಈ ಬೋರಾನ್ ಅನ್ನೋದು ಅದು ಸಹ ಒಂದು ರೀತಿಯ ಲಘು ಪೋಷಕಾಂಶ. ಅದನ್ನ ನಾವು ಬೋರಾಕ್ಸ್ ಅನ್ನೋದು ಸಿಗುತ್ತೆ ನಮ್ಗೆ ಅಂಗಡಿಲಿ ಮಾರ್ಕೆಟ್ ಅಲ್ಲೆಲ್ಲ, ಆ ಬೋರಾಕ್ಸ್ ನ ತಗೊಂಡ್ಬಂದು ಈ ಪ್ರತಿ ಒಂದು ಲೀಟರ್ಗೆ 2 ಗ್ರಾಂನಂತೆ ನಾವು ಬೋರಾಕ್ಸ್ ನ ಬೆರೆಸಿ ಈ ಹೂ ಬಿಡೋ ಅಂದ್ರೆ ಹೂವು ಇರುತ್ತಲ್ಲ ಅದು ಹರಳೋ ಟೈಮ್ ಅಲ್ಲಿ ನಾವು ಸಿಂಪಡಿಸ್ಬೇಕು. ಈ ತರ ಮಾಡೋದ್ರಿಂದ ಅಲ್ಲಿ ಕಾಳು ಕಟ್ಟುವಿಕೆ ಆಗಿರ್ಬೋದು, ಕಾಳಿನ ತೂಕ, ಒಟ್ಟಾರೆ ಅದ್ರದ್ದು ಇಳುವರಿ ನಮ್ಗೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಆದ್ರೆ ಒಂದು ನೆನಪಿರ್ಲಿ, ಲಘು ಪೋಷಕಾಂಶಗಳನ್ನ ನಾವು ನೀಡೋಕ್ಕೂ ಮುಂಚೆ ನಾವು ಬೆಳೆಯುವಂತ ಆ ಭೂಮಿಯಲ್ಲಿ ಮಣ್ಣಿನ ಪರೀಕ್ಷೆ ಕಡ್ಡಾಯವಾಗಬೇಕು. ಆ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಎಷ್ಟು ನಾವು ಶಿಫಾರಸ್ಸು ಅದು ವೇರಿ ಆಗ್ತಾ ಹೋಗುತ್ತೆ, ಅಂದ್ರೆ ವಿವಿಧವಾಗಿ ನಾವು ಕೊಡ್ತಾ ಹೋಗ್ಬೇಕು. ಇದು ಕಡ್ಡಾಯ ಅಲ್ಲ, ಮಣ್ಣಿನ ಪರೀಕ್ಷೆ ಕಡ್ಡಾಯವಾಗಿ ಆಗಿ ನಂತರ ಅದಕ್ಕೆ ನಾವು ಶಿಫಾರಸ್ಸನ್ನು ಅವನ್ನು ಮಾಡಬೇಕಾಗುತ್ತೆ. ನಂತರ ನಾವು ಸಸಿಗಳನ್ನ ವಿರಳ ಮಾಡೋದು, ಅಂದ್ರೆ ಈಗ ನಾವು ಬಿತ್ತನೆ ಮಾಡಿದ 15ರಿಂದ 20 ದಿನಗಳಿಗೆ ಒಮ್ಮೆ ಪ್ರತಿ ಸಲ 1 ಅಡಿ 1 ಅಡಿ ಅಂತರದಲ್ಲಿ ಗುಣೆಲಿ ಹಾಕಿರ್ತೀವಿ. ಆ ನಂತರ ಒಂದು ಸಸಿ, ಈಗ ನಾವು 3 ಬೀಜನೆ ಬಿತ್ತನೆಗಳು ಹಾಕಿದ್ದೀವಿ ಅಂತ ಅಂದ್ರೆ ಅಲ್ಲಿ 3 ಗಿಡ ಇದ್ದಾಗ ನಾವು 1 ಗಿಡ ಬಿಟ್ಟು ಇನ್ನು 2 ಗಿಡಗಳನ್ನ ಅದನ್ನ ನಾವು ತೆಗ್ದಾಕ್ಬೇಕು. ಆ ತರ ಮಾಡೋದ್ರಿಂದ 1 ಗಿಡಕ್ಕೆ ಸಂಪೂರ್ಣವಾದ ಪೋಷಕಾಂಶಗಳು ದೊರೆತು ದೃಢವಾಗಿ ಅದು ಬೆಳೆದು ನಮ್ಗೆ ಬೇಕಾಗಿರುವಂತಹ ಹೆಚ್ಚಿನ ಇಳುವರಿ ಪಡೆಯಲು ನಮ್ಗೆ ಇದು ಅನುಕೂಲ ಆಗುತ್ತೆ. ನಂತರ ಈ ಒಂದು ಮಧ್ಯಂತರ ಬೇಸಾಯ ಅನ್ನೋದು ಮಾಡಬೇಕು ನಮ್ಮ ಒಂದು ಸೂರ್ಯಕಾಂತಿಲಿ. ಯಾಕೆ ಈ ಮಧ್ಯಂತರ ಬೇಸಾಯ ಅಂದರೆ ಏನು ಇದು ನಾವು ಮಾಡೋದು ಅಂದರೆ, ಈ ಬಿತ್ತನೆ ಆಗಿದ್ದು ಒಂದು 30ರಿಂದ 40 ದಿನಗಳಾದ್ಮೇಲೆ ಪ್ರತಿ ಸಸಿಗೂ ಒಂದಿಷ್ಟು ಮಣ್ಣನ್ನು ಏರಾಕಬೇಕು ಒಂದು ಬುಡದ ಹತ್ರ. ಈ ಥರ ಮಾಡೋದ್ರಿಂದ ಮುಂದೆ ಆ ಗಿಡಗಳ ತೆನೆಗಳ ಭಾರದಿಂದ ಈ ಗಿಡಗಳು ನೆಲಕ್ಕೆ ಬೀಳೋದನ್ನ ನಾವು ತಪ್ಪಿಸ್ಬೋದು. ಹಾಗಾಗಿ ಈ ಒಂದು ಮಧ್ಯಂತರ ಬೇಸಾಯ ತುಂಬಾ ಮುಖ್ಯ ಈ ಒಂದು ಸೂರ್ಯಕಾಂತಿ ಬೆಳೆಯಲಿ. ನಂತರ ಈಗ ನಾವು ನೀರು ನಿರ್ವಹಣೆ ಅನ್ನೋದನ್ನ ಹೇಗೆ ಕೊಡ್ತೀವಿ, ಬಿತ್ತಿದ ಮುಂಚೆ ಹಾಗೂ ಬಿತ್ತಿದ ಆದ ಮೇಲೆ ನಾವು ಒಂದಿಷ್ಟು ನೀರನ್ನು ನಾವು ಆಯಿಸ್ತಾ ಹೋಗ್ಬೇಕು. ಆ ಹವಾಗುಣ ಮತ್ತು ಮಣ್ಣಿನ ಗುಣಾನುಗಳನುಸಾರ ಅಗತ್ಯವಾಗಿ ತಕ್ಕಂತೆ ಕೊಡಬೇಕು. ಈ ಕಪ್ಪು ಮಣ್ಣಲ್ಲಿ ನಾವು ಒಂದು 15ರಿಂದ 20 ದಿನಗಳಿಗೊಮ್ಮೆ ಕೊಟ್ಟರೆ ನಡೆಯುತ್ತೆ, ಆದರೆ ಕೆಂಪು ಮಣ್ಣಲ್ಲಿ ನಾವು 8ರಿಂದ 10 ದಿನಗಳಿಗೊಮ್ಮೆ ಕೊಡಲೇಬೇಕು. ಯಾಕಂದರೆ ನೀರು ಸಂಗ್ರಹಿಸುವಂಥ ಸಾಮರ್ಥ್ಯ ಈ ಕೆಂಪು ಮಣ್ಣಿಗೂ ಹಾಗೂ ಕಪ್ಪು ಮಣ್ಣಿಗೂ ಸಹ ಬೇರೆ ಬೇರೆ ಆಗುತ್ತೆ. ಆ ನಂತರ ನಾವು ಇವಾಗ ನೀರಿನ ಅಭಾವ ಬಂದಾಗ ನಾವು ತುಂಬ ಮುಖ್ಯವಾಗಿ ಗಮನ ವಹಿಸ್ಬೇಕಾಗಿರೋದೇನೆಂದ್ರೆ ತುಂಬ ಮುಖ್ಯವಾದ ಹಂತಗಳು ಯಾವ್ಯಾವು, ಈ ಮೊಗ್ಗು ಬಿಡುವಂಥದ್ದು, ಹೂ ಬಿಡುವಂಥ ಸಮಯ, ಹಾಗೂ ಕಾಳು ಕಟ್ಟಿ ಅದು ದಪ್ಪ ಆಗುವಂಥ ಸಮಯದಲ್ಲಿ ನಾವು ಕಡ್ಡಾಯವಾಗಿ ನೀರಿನ ಅಭಾವವಾಗದಂತೆ ನಾವು ನೋಡಿಕೊಳ್ಳೋದು ತುಂಬಾ ಮುಖ್ಯ ಇದರಲ್ಲಿ. ಇನ್ನು ಕಳೆ ನಿರ್ವಹಣೆ ಅಂತ ಬಂದಾಗ ಈ ಸೂರ್ಯಕಾಂತಿಲಿ ಬಿತ್ತಿದ ದಿವಸ ಆಗಿರ್ಬೋದು ಅಥವಾ ಆತ ಮಾರನೇ ದಿವಸ ಆಗಿರ್ಬೋದು ಮುನ್ನೆಚ್ಚರಿಕೆ ಕ್ರಮದಿಂದ ಈ ಎಕರೆಗೆ 0.8 ಮಿಲಿಲೀಟರ್ ಬ್ಯೂಟಾಕ್ಲೋರ್ ಅಥವಾ ಈ ಅಲಾಕ್ಲೋರ್ ಅನ್ನೋ ಒಂದು ಕಳೆನಾಶಕ ರಾಸಾಯನಿಕನ ನಾವು ಸಿಂಪಡಿಸ್ತಾ ಹೋಗಬೇಕು. ಈ ಥರ ಸಿಂಪಡಿಸೋ ಸಮಯದಲ್ಲಿ ನಾವು ಯಾವ ಥರ ಸಿಂಪರಣೆ ಮಾಡಬೇಕು ಕಳೆನಾಶಕ ಅಂದರೆ, ನಾವು ಸಿಂಪರಣೆ ಮಾಡೋ ಟೈಮಲ್ಲಿ ಹಿಂಭಾಗದಿಂದ ಸಿಂಪರಣೆ ಮಾಡಿಕೊಡ್ತಾ ಬರಬೇಕು, ಹಾಗೂ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದೆಯಾ ಅಥವಾ ಇಲ್ವಾ ಅನ್ನೋದು ಸಹ ನಮಗೆ ಗಮನ ಇರಬೇಕು. ಮತ್ತು ಹೆಚ್ಚು ಎಂಟೆಗಳಿರದಂತೆ ಎಚ್ಚರ ವಹಿಸಬೇಕು, ಏಕೆಂದರೆ ಸಿಂಪಡಿಸಿದ ಕೀಟನಾಶಕ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅದು ಕೆಲಸ ಮಾಡಬೇಕು ಅಂದರೆ ಈ ಎಲ್ಲ ಅಂಶಗಳು ಸಹ ತುಂಬಾ ಮುಖ್ಯ. ಈ ಥರ ಕಳೆ ನಿರ್ವಹಣೆ ನೀರು ನಿರ್ವಹಣೆ ಎಲ್ಲ ಮಾಡಿದ ನಂತರ ಮತ್ತೊಂದು ನಮಗೆ ಎದುರಾಗುವಂತಹ ಮುಖ್ಯವಾದ ಸಮಸ್ಯೆ ಅಂದರೆ ಈ ಕೀಟಗಳು ಹಾಗೂ ರೋಗಾಣುಗಳ ಬಾಧೆ ಸೂರ್ಯಕಾಂತಿಲಿ. ಸೊ ಈ ಕೀಟಾಣುಗಳು ರೋಗಾಣುಗಳಿಂದ ಎಷ್ಟು ಹತ್ತಿರ 50% ನಮಗೆ ಇಳುವರಿ ಅಲ್ಲಿ ನಷ್ಟ ಕಂಡು ಬರುತ್ತೆ. ಈ ನಾವು ಮೊದಲನೇ ಕೀಟಗಳು ಮತ್ತು ರೋಗಾಣುಗಳು ಯಾಕೆ ಹೆಚ್ಚಾಗ್ತಿದೆ ಈಗಿನ ಪ್ರಸ್ತುತಿ ಈಗಿನ ಕಾಲದಲ್ಲಿ ಏನಕ್ಕೆ ಅಂತಂದರೆ, ಒಂದು ಬಹುಮುಖ್ಯವಾದ ಕಾರಣ ಏನಂದರೆ ಏಕ ಬೆಳೆ ಪದ್ಧತಿ. ಏಕ ಬೆಳೆ ಪದ್ಧತಿ ಅಂದ್ರೆ ಏನು, ಒಂದೇ ಜಾಗದಲ್ಲಿ ಒಂದೇ ಬೆಳೆನ ಪ್ರತಿ ವರ್ಷ ಬೆಳೆದಿದ್ದನ್ನ ಬೆಳೀತಾ ಇರೋದೇ ನಾವು ಏಕ ಬೆಳೆ ಪದ್ಧತಿ ಅಂತೀವಿ. ಇದು ಮಾಡೋದ್ರಿಂದ ಮಣ್ಣಿನ ಪೋಷಕಾಂಶ ಕೊರತೆ ಆಗೋದಿಂದ ಹಿಡಿದು ಆ ಒಂದು ಬೆಳೆಯು ಎಲ್ಲ ಕೀಟಗೂ ಮತ್ತು ರೋಗಕ್ಕೂ ಸಹ ಅವಕಾಶ ಮಾಡಿಕೊಟ್ಟು ಅದು ಕುಗ್ಗುತ್ತೆ. ಸೊ ಇದರ ಸಲುವಾಗಿ ನಾವು ಒಂದು ಏಕ ಬೆಳೆ ಪದ್ಧತಿಯನ್ನು ನಿಲ್ಲಿಸಬೇಕು. ಬೇರೆ ಬೇರೆ ಬೆಳೆನ ವರ್ಷಕ್ಕೆಯಿಂದ ವರ್ಷಕ್ಕೆ, ಈ ವರ್ಷ ನಾವು ಸೂರ್ಯಕಾಂತಿ ಬೆಳೆದ್ರೆ ಮುಂದಿನ ವರ್ಷ ಬೇರೆ ದ್ವಿದಳ ಧಾನ್ಯಗಳನ್ನ ನಾವು ಬೆಳಿಬೇಕು. ಆಗ ಎಲ್ಲ ಥರ ಸಮತೋಲನ ನಾವು ತಗೊಂಬರ್ಬೋದು. ಇನ್ನೊಂದ್ಯಾವುದು ಅತಿ ಮುಖ್ಯವಾದ ಕಾರಣ ಅಂದರೆ ಈ ಪೀಡೆನಾಶಕಗಳು, ಅಂದರೆ ಕೀಟನಾಶಕಗಳು, ಶಿಲೀಂದ್ರನಾಶಕಗಳು. ನಾವು ಇವನ್ನ ಏನು ಮಾಡ್ತೀವಿ, ನಾವು ಇಷ್ಟು ಅಂತ ಒಂದು ದೃಢೀಕರಿಸಿ ಶಿಫಾರಸು ಮಾಡ್ತೀವಿ, ಅದಕ್ಕಿಂತ ಹೆಚ್ಚು ಬಳಕೆ ಮಾಡೋದು, ಹೆಚ್ಚು ಬಳಕೆ ಮಾಡಿದ್ರೆ ಅದು ಬೇಗ ನಿರ್ವಹಣೆ ಆಗುತ್ತೆ ಅನ್ನೋ ಒಂದು ನಾವು ಗಮನದಲ್ಲಿ ಇಟ್ಕೊಂಡು ಆ ಥರ ಮಾಡ್ತೀವಿ. ಬಟ್ ಅದು ತಪ್ಪು ಕಲ್ಪನೆ. ನಾವು ಅದನ್ನು ಅವೈಜ್ಞಾನಿಕ ಬಳಕೆ ಅಂತ ಕರಿತೀವಿ, ಆ ಥರ ಅತಿ ಹೆಚ್ಚು ನಾವು ಸಿಂಪಡಿಸೋದು. ಈ ಥರ ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ, ಈ ಔಷಧಿಗಳನ್ನೆಲ್ಲ ನಾವೇ ಕೀಟಗಳಲ್ಲಿ, ನಾವೇ ಆ ರೋಗಾಣುಗಳಲ್ಲಿ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ದಂಗೆ ಆಗುತ್ತೆ. ಆಗ ನೀವು ಎಷ್ಟೇ ಬಳಸಿದ್ರು ಕೂಡ ಯಾವುದೇ ಥರ ನಿಯಂತ್ರಣ ಹಾಗೂ ನಿರ್ವಹಣೆ ಆಗೋದು ತುಂಬ ಕಡಿಮೆ. ಸೊ ಹೀಗಾಗಿ ಈ ಕೀಟಗಳಲ್ಲಿ ಯಾವ್ಯಾವ ಥರ ನೋಡ್ಬೋದು ಅಂತ ಅಂದರೆ ಮೂರು ಗುಂಪು ಬರುತ್ತೆ. ಒಂದು ಎಲೆ ತಿನ್ನುವ ಕೀಟಗಳು, ರಸ ಇರುವ ಕೀಟಗಳು ಹಾಗೂ ತೆನೆ ಕೊರೆಯುವ ಕೀಟ. ಈ ಎಲೆ ತಿನ್ನುವ ಕೀಟದಲ್ಲಿ ಪ್ರಮುಖವಾಗಿ ನಾಲ್ಕಿರುತ್ತೆ. ಯಾವುದು? ತಂಬಾಕಿನ ಕತ್ರಿ ಹುಳು, ಬಿಹಾರಿನ ಕಂಬಳಿ ಹುಳು, ಕೊಂಡಲಿ ಹುಳು ಹಾಗೂ ಮೂತಿ ಹುಳು ಅಂತ. ಇದನ್ನ ನಾವು ಹೊಲದಲ್ಲೆಲ್ಲ ನೋಡ್ತಾ ಇರ್ತೀವಿ. ತಂಬಾಕಿನ ಕತ್ರಿ ಹುಳು, ಅದ್ರ ಮೇಲೆಲ್ಲ ಕಂದು ಬಣ್ಣದ ಥರ ತ್ರಿಭುಜ ಕೋನದ ಚುಕ್ಕಿ ಚುಕ್ಕಿ ಇರ್ತವೆ. ಆ ಮೂರನೇ ಹಂತದ ಮರಿಗಳು ಏನು ಮಾಡ್ತವೆ, ಇದು ಮತ್ತು ಕಂಬಳಿ ಹುಳು ಏನು ಮಾಡುತ್ತೆ ಅಂದರೆ ಈ ಎಲೆಯ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ಮೊಟ್ಟೆ ಇಡೋದ್ರ ಜೊತೆಗೆ ಗುಂಪು ಗುಂಪಾಗಿ ಆ ಮರಿ ಹಂತಗಳು ಸೇರಿ ಆ ಎಲೆಯ ಪತ್ರ ಹರಿತನ್ನು ಕೆರೆದು ಕೆರೆದು ತಿನ್ನುತ್ತೆ. ಸೊ ಅದು ನಮಗೆ ತುಂಬ ಚೆನ್ನಾಗಿ ಗುರುತಿಸ್ಬಿಡ್ಬೋದು. ಅದು ಕೆರೆದು ತಿಂದಾಗ ಮಿಕ್ಕಿದ ನಾಳಗಳನ್ನ ನಾವು ಚೆನ್ನಾಗಿ ನಾವು ಗುರುತಿಸ್ಬೋದು ಹೊಲದಲ್ಲಿ. ಆ ನಂತರ ಕೊಂಡಲಿ ಹುಳು ಅಂತ ನಮಗೆ ಕೇಳ್ಪಟ್ಟಿದ್ದೀವಿ. ಇದನ್ನು ಹಸಿರು ಹುಳು ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಅದಕ್ಕೆ ಮೂರು ಜೊತೆ ಕಾಲಿರೋದ್ರಿಂದ ಅದು ಈ ಗೇಣು ಹಾಕಿರೋ ಥರ ಅದು ನಡೀತಾ ಇರುತ್ತೆ. ಸೊ ಆ ಒಂದು ಹುಳು ಹೇಗೆ ಮಾಡುತ್ತೆ, ಇದು ಯಾವುದೇ ಥರ ಗುಂಪಲ್ಲಿ ಇರಲ್ಲ, ಒಂದೊಂದೇ ಓಡಾಡಿಕೊಂಡು ಸಂಪೂರ್ಣವಾಗಿ ಎಲೆನ ಹೇಗೆ ಕತ್ತರಿಸುತ್ತೆ ಅಂದರೆ ಒಮ್ಮೊಮ್ಮೆ ಅದು ತೊಟ್ಟು ಮಾತ್ರ ಉಳಿಯುತ್ತೆ, ಅದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಕತ್ತರಿಸಿ ತಿಂದಿರುತ್ತೆ. ಸೊ ಇನ್ನೊಂದು ಲಾಸ್ಟ್ ಇದು ತುಂಬ ಇಂಪಾರ್ಟೆಂಟು, ಮೂತಿ ಹುಳು ಅಂತ ಅಂತೀವಿ. ಇದನ್ನು ನೀವು ಚೆನ್ನಾಗಿ ಗುರುತಿಸ್ಬೋದು. ಅದು ಉದ್ದವಾದ ಮೂತಿ ಹೊಂದಿರುವಂಥ ಸಣ್ಣ ಜೀರುಂಡೆ ಥರ ಕಾಣಿಸುತ್ತೆ. ಇದೇನು ಮಾಡುತ್ತೆ, ಪ್ರೌಢ ಹಂತದಲ್ಲಿ ಈ ಎಲೆಗಳು ಹಾಗೂ ಹೂವಿನ ತುದಿ ಇರುತ್ತಲ್ಲ, ಅದನ್ನು ಈ ಇಂಗ್ಲೀಷಲ್ಲಿ ನಾವು ಯೂಕಾರ ಅಂತ ಬರಿತೀವಿ. ಆ ಯೂ ಥರನೇ ಕಟ್ ಮಾಡಿರುತ್ತೆ, ಆ ಆಕಾರದಲ್ಲೇ ಅದನ್ನು ಕತ್ತರಿಸಿ ತಿಂದಿರುತ್ತೆ. ಸೊ ಈ ಥರ ನಿಮಗೆ ಗುರುತಿಸ್ಪಟ್ರೆ, ಈ ಥರ ಗುಣಲಕ್ಷಣಗಳು ಕಂಡುಬಂದರೆ ಅದು ನಿಜಕ್ಕೂ ಸಹ ಈ ಎಲ್ಲ ಕೀಟಗಳು ಸಹ ಎಲೆ ತಿನ್ನುವ ಕೀಟಗಳಲ್ಲಿ ಅಂತ ಒಂದು ಗುಂಪು. ಇದನ್ನು ಯಾವ ಥರ ಸಮಗ್ರ ಹತೋಟಿ ಕ್ರಮಗಳನ್ನ ತಗೋಬೇಕು ಇದಕ್ಕೆ ಅಂತ ಅಂದಾಗ, ನಾವು ಫಸ್ಟು ಈ ಪ್ರತಿ ಎಕರೆಗೆ ಮೊದಲನೇದಾಗಿ 4-5 ಒಂದು ಫೆರಮೋನ್ ಲ್ಯೂರ್ ಅಂತ ಬರುತ್ತೆ, ಅದನ್ನು ಲೈಂಗಿಕಾಕರ್ಷ ಲ್ಯೂರ್ ಅಂತ ಕರಿತೀವಿ. ಅದನ್ನು ಆ ಥರ ಒಂದು ಬಲೆನ ಬಳಸಿಬಿಟ್ಟು ಆ ಕೀಟ ಚಟುವಟಿಕೆ ಹೇಗಿದೆ ಅನ್ನೋದನ್ನ ನೋಡ್ಕೋತೀವಿ. ಅದನ್ನು ಗುರುತಿಸಿದ್ರೆ ಹೌದು, ಈ ಕೀಟದ ಈ ಸಂಖ್ಯೆ ಪ್ರಮಾಣ ಜಾಸ್ತಿ ಆಗಿದೆ, ಇದಕ್ಕೆ ಬೇಕಾದಂಥ ಅತಿ ಹೆಚ್ಚು ಹತೋಟಿ ಕ್ರಮಗಳನ್ನ ನಾವು ತಗೋಬೋದು ಅನ್ನೋದನ್ನ ನಾವು ಅಲ್ಲಿ ಕಂಡ್ಕೋಬೋದು. ಎರಡನೇದು, ಈ ಬಿಹಾರ್ ಕಂಬಳಿ ಹುಳು ಇರುತ್ತಲ್ಲ, ಆ ಕಂಬಳಿ ಹುಳು ತಳಭಾಗದಲ್ಲಿ ಗುಂಪು ಗುಂಪಾಗಿರೋದ್ರಿಂದ ನಾವೇ ಸ್ವತಃ ಹೋಗಿ ಅದನ್ನು ಹಾಯ್ದು ಅದನ್ನು ಪಕ್ಕಕ್ಕೆ ತಂದು ನಾಶ ಮಾಡ್ತಾ ಹೋಗಬೇಕು. ಇನ್ನು ಈ ಎರಡು ಹುಳುಕ್ಕೆ ನಾವು 5% ಬೇವಿನ ಕಷಾಯ ಇರುತ್ತಲ್ಲ, ಬೇವಿನ ಬೀಜದ ಕಷಾಯ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು 40-50 ದಿನಗಳ ಬೆಳೆಗೆ ನಾವು 2 ಸಿಂಪಡಿಸ್ತಾ ಹೋಗಬೇಕು. ಇದರಿಂದ ಮಾಡೋದ್ರಿಂದ ಅದು ಕಮ್ಮಿ ಆಗ್ತದೆ. ಈ ಇಷ್ಟೆಲ್ಲ ಮಾಡಿ ಇನ್ನೂ ಜಾಸ್ತಿ ಆಗ್ತಿದೆ ಅದ್ರದ್ದು ಹುಳುಗಳ ಅಂತ ಅಂದರೆ, ನಾವು ಅನಿವಾರ್ಯ ಅಂತ ಬಂದಾಗ ನಾವು ಆ ಬೆಳೆಗೆ 1 mL ಪ್ರೊಫೆನಫಾಸ್ ಅನ್ನೋ ಒಂದು ರಾಸಾಯನಿಕ ಕೀಟನಾಶಕನ ಪ್ರತಿ ಲೀಟರ್ಗೆ ಬೆರೆಸ್ಕೊಂಡು ಹೂ ಬಿಡೋಕ್ಕೂ ಮುಂಚೆ ನಾವು ಅದನ್ನು ಕೀಟನಾಶಕನ ಸಿಂಪಡಿಸ್ತಾ ಹೋಗಬೇಕು. ಈ ಥರ ಐದರ ಪ್ರೊಫೆನೋಫಾಸರ್ ತೊಗೋಬೋದು ಅಥವಾ ಸೆರೋಸಿನ್ ಆದರೂ ನೀವು ತೊಗೋಬೋದು. ನೀವು ತೊಗೊಂಡು ಸಿಂಪಡಿಸೋದ್ರಿಂದ ಆ ಒಂದು ಮಟ್ಟಿಗೆ ಅದು ಹತೋಟಿಗೆ ಬಂದೇ ಬರುತ್ತೆ ಕೊನೆ ಪಕ್ಷ ಕೀಟನಾಶಕದಿಂದ. ಇದೊಂದು ಗುಂಪಿನ ಕೀಟಗಳು ಯಾವುದು ಅಂದರೆ ರಸ ಇರುವ ಕೀಟಗಳು. ಇದಂತೂ ಬಹಳ ಬಹಳ ಇಳುವರಿ ನಷ್ಟ ಸಂಭವಿಸುವಂಥ ಒಂದು ಗುಂಪು. ಇದರಲ್ಲಿ 50% ನಷ್ಟ ಸಂಭವಿಸುವಂತಹ ಚಾನ್ಸಸ್ ಇರುತ್ತೆ. ಇದು ಹೇಗಿರುತ್ತೆ ಅಂದರೆ, ರಸ ಇರೋ ಕೀಟಗಳು ಅಂದರೆ ಬೆಳೆಯ ಮೊದಲ ಹಂತದಿಂದ ಇರ್ದು ಕೊನೆಯ ಹಂತದವರೆಗೂ ಸಹ ನೀವು ನೋಡ್ತಾನೆ ಇರ್ಬೋದು, ಪ್ರತಿ ದಿನನೂ ಅದು ಕಾಣಿಸ್ಕೊಳ್ತಾ ಹೋಗುತ್ತೆ. ಇದರ ಸಾಮಾನ್ಯ ಲಕ್ಷಣಗಳೇನು, ಬೆಳವಣಿಗೆ ಕುಂಠಿತಗೊಳ್ಳೋದು, ಎಲೆಗಳ ಅಂಚು ಮೇಲೆ ಸುಟ್ಟಂತಾಗುವಂಥದ್ದು, ಎಲೆಗಳು ಮುದುಕೊಳ್ಳುವಂಥದ್ದು, ಬಾಡಿದಂತೆ ಅವು ಸುಟ್ಟಂತೆ ಕಂಡುಬರುತ್ತೆ ನಿಮಗೆ. ಸೊ ಇದರೊಳಗೆ ಪ್ರಮುಖವಾಗಿ ರಸ ಇರುವ ಕೀಟಗಳು ಎಲ್ಲಿರ್ತವೆ ಅಂದರೆ ಕೆಳಭಾಗದಲ್ಲಿ ನಿಮಗೆ ಆಶ್ರಯ ಪಡ್ಕೊಂಡಿರ್ತವೆ. ಇದು ಯಾವ ಸಮಯದಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋದಾದರೆ, ವಾತಾವರಣದಲ್ಲಿ ಟೆಂಪರೇಚರ್ ಅಂದರೆ ಉಷ್ಣತೆ ಹೆಚ್ಚಾಗುತ್ತಲ್ಲ, ಈ ಬೇಸಿಗೆಗಾಲದಲ್ಲಿ ಅದು ಅತಿ ಮುಖ್ಯವಾಗಿ ನೋಡುವಂಥ ಕೀಟಗಳಂದರೆ ರಸ ಇರುವ ಕೀಟಗಳೇ. ಸೊ ಇದು ಅಕ್ಟೋಬರ್ ಮತ್ತು ನವಂಬರ್ ತಿಂಗಳಲ್ಲೂ ಸಹ ನಿಮಗೆ ಒಮ್ಮೊಮ್ಮೆ ಬಾಧೆ ಜಾಸ್ತಿ ಕಾಣಿಸುತ್ತೆ. ಇದರೊಳಗೆ ತುಂಬ ಮುಖ್ಯವಾದ ಯಾವುದು, ಥ್ರಿಪ್ಸ್ ನುಸಿಗಳು ಅಂತ ನಾವು ನೋಡಿತೀವಿ, ಸಣ್ಣ ಸಣ್ಣ ನುಸಿಗಳು, ಅದು ಸಹ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆ ಎಲೆಯ ಕೆಳಭಾಗದಲ್ಲಿ ನಿಮಗೆ ಗಾಯ ಮಾಡಿ ಅದರಿಂದ ಹೊರಬರುತ್ತಲ್ಲ ಎಲೆಯಿಂದ ಆ ರಸನ ಅದು ಕೂಡುತ್ತಾ ಹೋಗುತ್ತೆ, ಹೀರ್ತಾ ಹೋಗುತ್ತೆ. ಆ ಗಾಯಗೊಂಡ ಸ್ಥಳದಲ್ಲಿ ಹಳದಿ ಮರ್ಚಿಗಳು ನಿಮಗೆ ಕಾಣಿಸುತ್ತೆ. ಇದೊಂದು ಪ್ರಮುಖವಾಗಿ ನಾವು ತಿಳ್ಕೋಬೇಕು. ಈ ಒಂದು ಥ್ರಿಪ್ಸ್ ನುಸಿಯ ಎಂಜಿಲಿನಲ್ಲಿ ಒಂದು ಮಾರಕವಾದ ನೆಕ್ರೋಸಿಸ್ ನಂಜು ರೋಗಾಣುಗಳಿರುತ್ತೆ. ಆ ಒಂದು ಸೋಂಕು ಈಗ ಯಾವಾಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಅದು ತಿಂದು ಹಾರುತ್ತೋ, ಕುಡಿದು ಹಾರುತ್ತೋ ರಸನ, ಆ ಸಮಯದಲ್ಲಿ ಈ ರೋಗಾಣುಗಳು ಸಹ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಅದು ತಾನಾಗೆ ತಾನೇ ಹರಡುತ್ತಾ ಹೋಗುತ್ತೆ. ಸೊ ಅದಕ್ಕಾಗಿ ನಾವು ಇದನ್ನು ಮೊದಲನೇ ಹತೋಟಿಯ ಕ್ರಮವಾಗಿ ಇದನ್ನು ಕಂಟ್ರೋಲ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಹಿಟ್ಟು ತಿಗಣೆ ಅಂತ ಬರುತ್ತೆ. ಇದು ಬಾಧೆಗೆ ತುತ್ತಾದ ಗಿಡಗಳ ಬೆಳವಣಿಗೆ ಕುಂಠಿತಗಳು ಮಾಡ್ತಾ ಹೋಗುತ್ತೆ. ಈ ಹೆಂಗಾಗುತ್ತೆ ಅಂದರೆ ಎಲೆಗಳೆಲ್ಲ ಫುಲ್ಲು ಹೊರಟಾಗಿ ಕಂದು ಮತ್ತು ಹಸಿರು ಬಣ್ಣಕ್ಕೆ ತಿರುಗಿ ಅವುಗಳು ಆಕಾರನೇ ಸ್ವಲ್ಪ ವಿಕಾರವಾಗ್ಬಿಡ್ತಿರುತ್ತೆ ಈ ತಿಗಣೆ ಒಂದು ಬಾಧೆಯಿಂದ. ಇನ್ನೊಂದು ಯಾವುದು, ಹಸಿರು ಜಿಗಿ ಹುಳು. ನಾವು ನೋಡ್ತೀವಿ ಒಂದು ಸಣ್ಣ ಹಸಿರು ಜಿಗಿ ಜಿಗಿ, ಅದನ್ನು ಜಿಗಿ ಹುಳು ಅಂತಲೇ ನಾವು ಕರಿತೀವಿ ಸಾಮಾನ್ಯವಾಗಿ. ಇದು ಸಹ ರಸ ಇರುತ್ತೆ. ರಸ ಹೀರಿ ಸ್ಥಳದಲ್ಲಿ ನಾವು ಹೇಗೆ ಗುರುತಿಸ್ಬೋದು ಅಂದರೆ ಆ ಎಲೆಗಳ ಅಂಚು ಸುಟ್ಟಂತೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಇದನ್ನು ಜಿಗಿ ಸುಡು ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಈ ಹಸಿರು ಜಿಗಿ ಹುಳುವಿನಿಂದ ಏನಾಗುತ್ತೆ, 46% ನಮಗೆ ಇಳುವರಿ ನಷ್ಟ ಇದೊಂದೇ ಹುಳು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಯಾವುದು ರಸ ಇರುವ ಕೀಟ ಅಂದರೆ ಬಿಳಿ ನೋಣ. ನಾವು ಬಿಳಿ ನೋಣನ ತುಂಬ ಈ ಬೇಸಿಗೆಗಾಲದಲ್ಲಂತೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇದು ಸಹ ಸಾಮಾನ್ಯವಾಗಿ ಎಳೆಯ ಕೆಳಭಾಗದಲ್ಲಿ ಆಶ್ರಯ ಪಡ್ಕೊಂಡು ರಸನ ಹೀರಿ ಅದಕ್ಕೆ ಎಲ್ಲ ಥರ ಅಂತ ಚುಕ್ಕಿ ಚುಕ್ಕಿ ಮಾರ್ಕ್ಗಳನ್ನ ನಿಮಗೆ ಮಾಡ್ತಾ ಹೋಗುತ್ತೆ. ಇದನ್ನು ಸಮಗ್ರ ಆಗಿ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಅಂತಂದರೆ ಬಹುಮುಖ್ಯವಾಗಿ ನಾವು ಬೀಜೋಪಚಾರ ಮಾಡಲೇಬೇಕು. ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಅಂತ ಬರ್ತವೆ, ಇದು ಇಮಿಡಾಕ್ಲೋಪ್ರಿಡ್, ಕಾನ್ಫಿಡರ್ ಅಂತೆಲ್ಲ ನಿಮಗೆ ನೋಡಿತ್ತೀರಾ ಮಾರ್ಕೆಟಲ್ಲಿ. ಅದನ್ನು ನೀವು 0.5 ಮಿಲಿಲೀಟರ್, ಪ್ರತಿ ಲೀಟರ್ಗೆ 0.5 ಮಿಲಿಲೀಟರ್ನ ಹಾಕಿ ಸಿಂಪಡಿಸೋದು ನೀವು ಹೊಲದಲ್ಲಿ ಮಾಡಿದ್ರೆ, ಅದಕ್ಕಿಂತ ಮುಂಚೆ ನೀವು ಬೀಜೋಪಚಾರನ ನೀವು ಪ್ರತಿ ಕೆಜಿಗೆ ನೀವು ಇದು ಮಾಡ್ತಾ ಹೋಗಬೇಕಾಗುತ್ತೆ. ಆಮೇಲೆ ಇನ್ನೊಂದು ಅಂಟಿದ ಬಲೆ ಅಂತ ಬರುತ್ತೆ. ಅಂಟಿದ ಬಲೆ ಅಂತ ಅಂದಾಗ ಈ ಹಳದಿ ಅಂಟಿದ ಬಲೆ ಹಾಗೂ ನೀಲಿ ಅಂಟಿದ ಬಲೆ ಅಂತ ಬರುತ್ತೆ, ನಮಗೆ ಅಂಗಡಿ ಸಿಗುತ್ತೆ. ಅದನ್ನು ತಗೊಂಬಂದು ಸಹ ಈ ರಸ ಇರುವ ಕೀಟಗಳಲ್ಲಿ ಈ ಥ್ರಿಪ್ಸ್ ನುಸಿಗಳನ್ನ ನೀಲಿ ಕೀಟ ಅಂಟಿನ ಬಲೆಯಿಂದ ಕಂಟ್ರೋಲ್ ಮಾಡ್ಬೋದು. ಈ ಬಿಳಿ ನೋಣನ ನಾವು ಹಳದಿ ಅಂಟಿನ ಬಲೆಯಿಂದ ನಾವು ಒಂದು ಹತೋಟಿಗೆ ತರ್ಬೋದು. ಇನ್ನು ಕೊನೆಯ ಗುಂಪಿನ ಕೀಟಗಳೇ ಅಂದರೆ ಯಾವುವು, ತೆನೆ ಕೊರೆಯುವ ಕೀಟ ಅಂತ ಬರುತ್ತೆ. ಇದು ತೆನೆ ಕೊರಕ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಇದು ಎಲ್ಲ ಕಡೆ ಎಲ್ಲ ಎಷ್ಟು ಸರ್ವವ್ಯಾಪ್ತಿಯಾಗಿದೆ ಅಂದರೆ ಪ್ರತಿ ಒಂದು ಗಿಡದಲ್ಲಿ, ಪ್ರತಿ ಒಂದು ಸಸ್ಯ ರಾಶಿಗಳಲ್ಲೂ ಸಹ ಇದು ಆಶ್ರಯ ಪಡ್ಕೊಂಡು ಪ್ರತಿಯೊಂದು ಸಸ್ಯಕ್ಕೂ ಸಹ ಹಾನಿ ಮಾಡ್ತಾ ಹೋಗುತ್ತೆ. ಇದನ್ನು ನಾವು ಹೇಗೆ ಕಂಡಿಡಿಬೋದು, ಹೇಗೆ ನಾವು ಹೊಲದಲ್ಲಿ ಗುರುತಿಸ್ಬೋದು ಅಂತಂದರೆ, ಈ ಹೆಣ್ಣು ಪತಂಗ ಇರುತ್ತಲ್ಲ ಅದು ಹೋಗಿ ಫಸ್ಟು ಮೊಗ್ಗು ಮತ್ತು ಹೂಗಳ ಮೇಲೆ ಬಿಡಿಬಿಡಿಯಾಗಿ ಮೊಟ್ಟೆ ಇಡ್ತಾ ಹೋಗುತ್ತೆ. ಆ ಮೊಟ್ಟೆ ಇಟ್ಟ ನಂತರ ಅದನ್ನು ಹೊರಬರೋ ಮರಿ ಹುಳುಗಳು ಏನು ಮಾಡ್ತವೆ, ಎಲ್ಲ ಕಲರ್ ಇದೇ ನಿರ್ದಿಷ್ಟವಾದ ಬಣ್ಣ ಅಂತ ಅದಕ್ಕೆ ಇರೋದಿಲ್ಲ. ಅದೇ ಇವಾಗ ಗುರುತಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ಅದು ಇಟ್ಟಿದ ನಂತರ ಹೊರ ಬಂದಮೇಲೆ ಎಲ್ಲ ಕಲರು ಎಲ್ಲ ಬಣ್ಣಗಳಲ್ಲೂ ಅದು ಕಾಣಿಸ್ಕೊಳ್ಳುತ್ತೆ. ಆ ನಂತರ ಅದು ಒಂದೇ ಹೋಗಿ ಹೂಗಳು ಮತ್ತು ಬೆಳೆಯುವ ಕಾಳನ್ನ ಚೆನ್ನಾಗಿ ತಿನ್ನುತ್ತೆ. ಈ ತೆನೆಗಳು, ಈ ತೆನೆ ಬೆಳ್ತಿರುತ್ತಲ್ಲ ಅಲ್ಲಿ ಕಾಳು ಕಟ್ಟಿರುತ್ತಲ್ಲ, ಅವಾಗೇನು ಮಾಡುತ್ತೆ, ತೆನೆಯ ಹಿಂಬದಿಯಿಂದ ಒಂದು ಸುರಂಗ ಥರ ಮಾರ್ಗ ಮಾಡಿಕೊಂಡು ಅದರಿಂದ ಒಳಗೆ ಹೋಗಿ ಅದನ್ನು ತಿನ್ನೋಕ್ಕೆ ಶುರು ಮಾಡುತ್ತೆ. ಈ ರೀತಿಯಲ್ಲಿ ಅದು ತಿಂದು ಹಾನಿ ಮಾಡೋದ್ರಿಂದ ಇದರಿಂದ 50% ನಷ್ಟ ಸಂಭವಿಸೋದು ತುಂಬ ಅಂದಾಜು ಮಾಡಲಾಗಿದೆ ಎಂದು ಮಾಡ್ತಿದೆ. ಸೊ ಇದನ್ನು ನಾವು ಯಾವ ಥರ ಸಮಗ್ರ ನಿವಾರಣೆ ಮಾಡ್ಕೋಬೋದು, ಮೊದಲನೇಯಾಗಿ ನಮಗೆ ಮಾಗಿ ಉಳುಮೆ ಬೇಕೇ ಬೇಕು ಕಡ್ಡಾಯವಾಗಿ. ಯಾಕೆ ಬೇಕು, ಅದರೊಳಗಿರುವಂತಹ ಕೋಶಗಳು, ಭೂಮಿಯೊಳಗಿರುವಂತಹ ಕೋಶಗಳು ನಾವು ಮಾಗಿ ಉಳುಮೆ ಅಂದರೆ ಬೇಸಿಗೆ ಉಳುಮೆ ಮಾಡಿದಾಗ ಆ ಬಿಸಿಲಿಗೆ ಹೊರಬರುತ್ತೆ. ಆ ನಂತರ ಸ್ವಾಭಾವಿಕದಲ್ಲಿ ಇರುವಂಥ ಶತ್ರುಗಳು ಬೇರೆ ಕೀಟಗಳು ಬಂದು ಅದನ್ನು ತಿಂದು ಅದರನ್ನು ಒಂದು ರೀತಿಗೆ ಹತೋಟಿಯಾಗಿ ತರ್ತವೆ. ನಂತರ ಈ ಕೀಟದ ಸಂಖ್ಯೆ ಪ್ರಮಾಣನ ಗುರುತಿಸೋಕೆ ನಾನು ಆವಾಗಲೇ ಹೇಳ್ದ ಹಾಗೆ ಈ ಫೆರಮೋನ್ ಟ್ರಾಪ್ನ ನಾವು ಬಳಸ್ತೀವಿ, ಈ ಲೈಂಗಿಕಾಕರ್ಷ ಮುಖಾಂತರ. ಅದು 1 ಎಕರೆಗೆ ನಾವು 3-4 ಬಳಸಿ ಎಷ್ಟು ಉಂಟಾಗಬಹುದು ಈ ಕೀಟದಿಂದ ಬಾಧೆನ, ಪರಿಣಾಮಕಾರಿನ ಹೇಗೆ ತಡೆಗಟ್ಟಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅದು ನಮಗೆ ಮಾರ್ಕೆಟಲ್ಲಿ ಹೆಲಿಕ್ಯಾಚ್ ಅಂತ ಒಂದು ಸಿಗ್ತದೆ. ಆ ನಂತರ ಈ ತೆನೆಯಲ್ಲಿ ಕಾಣಿಸ್ಕೊಳ್ಳುತ್ತಲ್ಲ, ನಾನು ಆವಾಗಲೇ ಹೇಳ್ದಂಗೆ ಸುರಂಗ ಮಾಡ್ಕೊಂಡು ತಿನ್ನುತ್ತೆ ಅಂತ, ಆ ಟೈಮಲ್ಲಿ ನಾವೇ ಸ್ವಯರ್ಜಿತ ಹೋಗಿ ಆ ಮರಿ ಹುಳುಗಳನ್ನ ಕೈಯಿಂದ ಹಿಡಿದು ಆರಿಸಿ ನಾಶಪಡಿಸಬೇಕು. ಆಮೇಲೆ ನಾನು ಆವಾಗಲೇ ಹೇಳಿದಾಗೆ ಬೇವಿನ ಬೀಜದ ಕಷಾಯನ 5% ನಾವು ಸಿಂಪಡಿಸ್ತಾ ಹೋಗಬೇಕು. ಯಾವಾಗ ಅಂದರೆ 40-55 ದಿನಗಳಿಗೊಮ್ಮೆ ಎರಡು ಬಾರಿ ಸಿಂಪಡಣೆ ತಂದಾಗ ಹತೋಟಿ ಬರುತ್ತೆ. ಇನ್ನೊಂದು ತುಂಬ ಮುಖ್ಯವಾಗಿ ಹೆಲಿಕೋವರ್ಪ NPV ಅನ್ನೋದು ಒಂದು ನಂಜು ರೋಗಾಣು ಜೈವಿಕ ಅಂಶ ಬರುತ್ತೆ. ಅದಂತೂ ನಾವು ಬಳಸಿದ್ರೆ ಎಷ್ಟೋ ಒಂದು ಪ್ರಮಾಣದಲ್ಲಿ ಇದನ್ನು ನಾವು ಕಂಟ್ರೋಲ್ ತರಬಹುದು. ಅದು 0.5-1 ಮಿಲಿಲೀಟರ್ ನಾವು ಹಾಕ್ಕೊಂಡು ಎರಡು ಬಾರಿ ಸಿಂಪಡಣೆನ ನಾವು ಕೊಡ್ತಾ ಹೋಗ್ಬೋದು. ಇನ್ನೊಂದು ಸ್ಪೈನೋಸ್ಯಾಡ್ ಅನ್ನೋದು ಒಂದು ಜೈವಿಕ ಒಂದು ಬರುತ್ತೆ, ಅದನ್ನು ಸಹ 10 ಲೀಟರ್ಗೆ ನಾವು 1 ಮಿಲಿ ಹಾಕಬೇಕು. ಇಲ್ಲಿ 1 ಲೀಟರ್ಗೆ 1 ಮಿಲಿ ಅಲ್ಲ, 10 ಲೀಟರ್ಗೆ 1 ಮಿಲಿ ಅನ್ನೋ ಒಂದು ಪ್ರಮಾಣದಲ್ಲಿ ಮೊಗ್ಗು ಹೊಡೆಯೋಕ್ಕೂ ಮುಂಚೆ ಇದನ್ನು ನಾವು ಹಾಕಬೇಕು. ಸೊ ಈ ಥರ ನಾವೆಲ್ಲ ಮಾಡೋದ್ರಿಂದ ಇಷ್ಟು ಹತೋಟಿ ಕ್ರಮಗಳನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ನಾವು ಅಳವಡಿಸ್ಕೊಂಡ್ರೆ ಅದು ಹತೋಟಿಗೆ ಬಂದೇ ಬರುತ್ತೆ. ಸೊ ಇದಿಷ್ಟು ಕೀಟಗಳ ಬಾಧೆ ಮುಗೀತು. ಈಗ ರೋಗಗಳ ಬಾಧೆ ಹೇಗಿದೆ, ರೋಗಾಣುಗಳ ಹಾನಿ ಹೇಗಿದೆ ಈ ಸೂರ್ಯಕಾಂತಿಲಿ ಅಂತ ನಾವು ನೋಡ್ತಾ ಹೋಗೋಣ. ಬಹುಮುಖ್ಯವಾಗಿ ರೋಗಗಳು ಅಂತ ನಾವು ನೋಡೋದಾದರೆ ಒಂದು ಎಲೆ ಚುಕ್ಕಿ ರೋಗ ಅಂತ ಮೊದಲನೇಯಾಗಿ ನೋಡ್ತೀವಿ. ಇದು ಇದಕ್ಕೆ ನಿರ್ದಿಷ್ಟ ಸಮಯ ಅಂತ ಇರಲ್ಲ, ಬಿತ್ತನೆ ಮಾಡಿದ 10-15 ದಿನಗಳಿಂದನೇ ಶುರುವಾಗ್ಬಿಡುತ್ತೆ, ಎರಡು ಎಲೆ ಬಂದಾಗಿಂದನೇ ಶುರುವಾಗುತ್ತೆ. ಇದು ಗುಣಲಕ್ಷಣಗಳು ಯಾವುದರಿಂದ ಬರುತ್ತೆ, ಯಾವ ಶಿಲೇಂದ್ರದಿಂದ ಬರುತ್ತೆ ಅಂದರೆ ಆಲ್ಟರ್ನೇರಿ ಇಲಿಯಂತಿ ಮತ್ತು ಆಲ್ಟರ್ನೇರಿ ಆಲ್ಟರ್ನೇಟ್ ಅನ್ನೋ ವರ್ಗಭೇದದಿಂದ ಎಲ್ಲ ಕಡೆ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಈ ಗುಣಲಕ್ಷಣಗಳೇನು, ಎಲೆಗಳ ಮೇಲೆ ಈ ಕಡು ಕಂದು ಅಥವಾ ಕಪ್ಪು ವೃತ್ತಾಕಾರ ಆಗಿರ್ಬೋದು ಅಥವಾ ಅಂಡಕಾರ ಆಗಿರ್ಬೋದು ಸಣ್ಣ ಸಣ್ಣ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆ ನಂತರ ಈ ರೋಗದ ತೀವ್ರತೆ ಹೆಚ್ಚಾದಾಗ ಆ ಚುಕ್ಕೆಗಳ ಗಾತ್ರ ದೊಡ್ಡದಾಗಿ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಸುಟ್ಟಂತೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ ನಂತರ ಈ ಚುಕ್ಕೆಗಳೇನು ಮಾಡುತ್ತೆ, ಇತರ ಭಾಗಗಳಾಗಿರುವಂಥ ಕಾಂಡ, ಎಲೆ ತೊಟ್ಟು, ಎಲ್ಲ ಹೂಗಳ ಮೇಲೆ, ತೆನೆ ಮೇಲೆ, ಎಲ್ಲ ಕಡೆಯೂ ಸಹ ಈ ಚುಕ್ಕೆ ರೋಗ ಅಂತೂ ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವು ಮುಖ್ಯ ನಿರ್ವಹಣಾ ಕ್ರಮಗಳನ್ನ ಹೇಗೆ ತೊಗೋಬೇಕು, ಮೊದಲನೇದು ನಾವು ಸ್ವಚ್ಛ ಸಾಗುವಳಿ ಮಾಡಬೇಕು. ಯಾಕಂದರೆ ಒಂದು ನೆನ್ಪಿಟ್ಕೋಬಿಡಿ, ಯಾವುದೇ ರೋಗವಾಗಿರ್ಬೋದು ನಾವು ಸ್ವಚ್ಛದಿಂದ ಇಟ್ಕೊಳ್ಳೋದು, ಸ್ವಚ್ಛತೆನ ನಾವು ಎಷ್ಟು ಮಟ್ಟಿಗೆ ಕಾಪಾಡ್ತೀವೋ ಅಷ್ಟು ರೋಗಾಣುಗಳ ಅದರದ್ದು ಆವಳಿ ಕಮ್ಮಿ ಆಗ್ತಾ ಹೋಗುತ್ತೆ. ಆ ನಂತರ ಸಸಿಗಳ ಮಧ್ಯೆ ನಾನು ಆವಾಗಲೇ ಹೇಳಿದಾಗೆ ಇದು ಅಂತರವನ್ನು, ನಿಗದಿತ ಅಂತರವನ್ನು ಕಾಪಾಡ್ಕೋಬೇಕು. ಅದು 60x30 ಅಂದರೆ 60 ಗಿಡಗಳ ಮಧ್ಯೆ ಒಂದು 30 ಸೆಂಟಿಮೀಟರ್ನ ಕಾಪಾಡುವಂಥದ್ದು. ಈ ಸಂಕರ್ಣ ತಳಿಗಳನ್ನ ಬಿಟ್ಟು, ಇಲ್ಲಿ KBSH ಅನ್ನೋದು ಯಾವುದೇ ಒಂದು ನಿರ್ದಿಷ್ಟವಾದ ರೆಸಿಸ್ಟೆಂಟ್ ಸಂಕರ್ಣ ತಳಿಗಳಿಲ್ಲ. ಅದು ಬಿಟ್ಟು ನಮಗೆ ಸಾಮಾನ್ಯವಾಗಿ ಸಿಗುವಂತಹ Sun 1, Surya 1, Sun 3 ಅನ್ನೋ ಒಂದು ತಳಿಗಳು ಈ ಒಂದು ಚುಕ್ಕೆ ರೋಗಕ್ಕೆ ನಿಮಗೆ ತಡೆಗಟ್ಟೋದಕ್ಕೆ ಸಹಾಯ ಮಾಡ್ತವೆ ಮತ್ತು ನಿಧಾನವಾಗಿ ಕಾಳು ಕಟ್ಟೋದ್ರಿಂದ ಇದರ ಇಳುವರಿ ನಷ್ಟ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಬೆಳಗ್ಗೆ ಸಮ ಪ್ರಮಾಣದ ಮೂಲ ಗೊಬ್ಬರ ಹಾಗೂ ಸೂಕ್ತ ಕ್ರಮಗಳನ್ನ ನೀವು ಅನುಸರಿಸೋದ್ರಿಂದ ರೋಗ ಕಡಿಮೆ ಆಗುತ್ತೆ. ಈ ರಾಸಾಯನಿಕ ಏನು ಹೊಡಿಬೋದು, ಕೆಮಿಕಲ್ ಶಿಲೀಂದ್ರನಾಶಕ ಅಂತ ಬಂದಾಗ ನೀವು ಸಾಮಾನ್ಯವಾಗಿ ಬಳಸುವಂತಹ ಮ್ಯಾಂಕೋಜೆಬು, ಜಿನೆಬು, ಆ ಒಂದು ಶಿಲೀಂದ್ರನಾಶಕ ಪ್ರತಿ ಲೀಟರ್ಗೆ 2.5 ಗ್ರಾಂನಷ್ಟು ನೀವು ಹಾಕೊಂಡು ಎಕರೆಗೆ 200 ಲೀಟರ್ ನೀವು ಸಿಂಪಡಿಸೋದ್ರಿಂದ ಇದು ಆ ತೊಟ್ಟಿಗೆ ಬಂದೇ ಬರುತ್ತೆ. ಇನ್ನು ಎರಡನೇದು ತುಂಬಾ ಮುಖ್ಯವಾದಂತಹ ರೋಗ ಯಾವುದು ಅಂದ್ರೆ ನೆಕ್ರೋಸಿಸ್ ನಂಜು ರೋಗ. ಇದು ಒಂದು ವೈರಾಣು ರೋಗ, ನಮ್ಮ ಸೂರ್ಯಕಾಂತಿಲಿ ಪ್ರಮುಖವಾಗಿ ಕಂಡು ಬರುವಂಥದ್ದು. ಈ ನಂಜು ರೋಗ ಒಂದು ವಿಲಾರ್ ವೈರಸ್ ಅನ್ನೋ ಒಂದು ಗುಂಪಿಗೆ ಸೇರಿರುತ್ತೆ. ಈ ರೋಗ ಬಂತು, ಈ ವೈರಾಣು ರೋಗ ಬಂತು, ಹೇಗೆ ಅದನ್ನು ಕಂಡುಹಿಡಿಯೋದು, ಯಾವ ಥರ ಇರುತ್ತೆ ಲಕ್ಷಣಗಳಂದಾಗ, ಈ ಎಲೆಗಳು ಕೆಳಭಾಗ ಇರುತ್ತಲ್ಲ ಅದು ಸುಟ್ಟಂತಾಗಿರುತ್ತೆ. ಅಂದರೆ ಒಂದೇ ಥರ ಒಂದೇ ಸಲ ನಾವು ಈಗ ಬೆಂಕಿ ಹಿಟ್ಟ ಹೇಗೆ ಸುಟ್ಟುತ್ತಲ್ಲ ಆ ಥರ ಸುಟ್ಟಂಗೆ ಕಾಣಿಸ್ತಿರುತ್ತೆ. ಈಗ ಆ ಸುಟ್ಟಾಗ ಏನಾಗುತ್ತೆ, ಆ ಎಲೆ ಒಂದು ಕಡೆಗೆ ತಿರುಚ್ಕೊಳಕ್ಕೆ ಶುರು ಮಾಡುತ್ತೆ. ಆಮೇಲೆ ಈ ರೋಗ ಮೊದಲಾಗಿ ನಾನು ಆವಾಗಲೇ ಹೇಳಿದೆ ಇದು ಒಂದು ವೈರಾಣು ರೋಗ ಅಂತ. ಆ ವೈರಸ್ ತಗಲು ಸಸಿಗಳು ಏನಾಗುತ್ತೆ, ಹಸಿರಿಂದ ಹಳದಿ ಕಲರ್ ಮಚ್ಚೆಯಿಂದ ನಿಮ್ಗೆ ಅಲ್ಲಲ್ಲಲ್ಲಲ್ಲಿ ನೋಡ್ತಾ ಹೋಗ್ಬೋದು. ಆ ನಂತರ ಅದು ಉಬ್ಬಿದ ಥರ ತೋರಿಸ್ಕೊಳ್ಳುತ್ತೆ. ಈ ರೀತಿ ಸಸ್ಯಗಳು ನಂತರ ಗಿಡ್ಡ ಆಗುತ್ತೆ, ನಿಮಗೆ ಬೆಳವಣಿಗೆ ಕಾಣಿಸೋದೇ ಇಲ್ಲ ಆ ನೆಕ್ರೋಸಿಸ್ ಬಂದಿರೋಂಥ ಗಿಡಗಳಲ್ಲಿ. ಮತ್ತು ಎಲೆಗಳ ಗಾತ್ರ ತುಂಬ ಚಿಕ್ಕದಾಗಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಈಗ ಹೂ ಬಿಡೋತವ ಅಥವಾ ಕಾಳು ಕಟ್ಟೋ ಹಂತದಲ್ಲಿ ಈ ರೋಗ ಸೋಂಕು ಕಂಡುಬಂದರೆ ತೆನೆಯ ಭಾಗ ಇರುತ್ತಲ್ಲ ಅದು ಕಂದು ಬಣ್ಣಕ್ಕೆ ತಿರುಗಿ ಅದೂ ಸಹ ಸುಟ್ಟಂಗೆ ಒಣಗಿರುತ್ತೆ. ಈ ರೋಗವು ಮೊದಲ ಹಂತದಲ್ಲಿ ಏನಾದರೂ ಬಂದರೆ ಹೂವು ಕಟ್ಟೋದಿಲ್ಲ, ಹರಳೋದು ಇಲ್ಲ, ಕಾಳು ಸಹ ಕಟ್ಟೋದಿಲ್ಲ. ಕಾಳು ಕಟ್ಟಿದ್ರೂ ಸಹ ಅಲ್ಲಿ ಜೊಳ್ಳಾಗುವಂಥ ಸಂಭವವೇ ಹೆಚ್ಚಾಗಿರುತ್ತೆ. ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು ಅಂದರೆ ಬಿತ್ತನೆಗೂ ಮುಂಚೆ ಅಥವಾ ಬಿತ್ತನೆ ನಂತರ ಅನುಸರಿಸಬೇಕಾಗಿರೋ ಒಂದಿಷ್ಟು ಕ್ರಮಗಳಿದ್ದಾವೆ. ಹೊಲದಲ್ಲಿ ಬದುಕ ಮೇಲೆ ಸ್ವಚ್ಛತೆನ ಕಾಪಾಡ್ತಾ ಹೋಗಬೇಕು, ಬೇಡವಾಗಿರುವಂತಹ ಎಲ್ಲ ಥರ ಕಳೆಗಳನ್ನ ನಾವು ಅದನ್ನು ತೆಗಿತಾ ಹೋಗಬೇಕು. ಮತ್ತು 1 ಕೆಜಿ ಬಿತ್ತನೆಗೆ 5 ಗ್ರಾಮ್ ಇಮಿಡಾಕ್ಲೋಪ್ರಿಡ್ ಕೀಟನಾಶಕದಿಂದ ಬೀಜೋಪಚಾರ ಮಾಡಬೇಕು, ಯಾಕಂದರೆ ನಂಜುಗಳನ್ನ ಹತೋಟಿ ಇಡೋಕ್ಕೆ. ಆಮೇಲೆ ಸಾಧ್ಯವಾದ ಮಟ್ಟಿಗೆ ಬೆಳೆ ಪರಿವರ್ತನೆ ಮಾಡೋದು ತುಂಬ ಮುಖ್ಯ. ಈಗ ಬೆಳೆ ನಂತರ ಏನು ಮಾಡಬೇಕು ಅಂತಂದಾಗ 2 ಬಾರಿ ನಾವು ಸಿಂಪಡಣೆ ಮಾಡ್ತಾ ಹೋಗಬೇಕು ಇಮಿಡಾಕ್ಲೋಪ್ರಿಡ್ನ, ಒಂದು 25 ಮತ್ತು 45 ದಿನಗಳಲ್ಲಿ. ಇನ್ನೊಂದು ಇಮಿಡಾಕ್ಲೋಪ್ರಿಡ್ ಕಾನ್ಫಿಡರ್ ಅಂತ ಬರುತ್ತೆ, ಅದನ್ನು ಸಹ ಬೆಳವಣಿಗೆ ಸಿಂಪಡಿಸಬೇಕು. ಮುಖ್ಯವಾಗಿ ನಮಗೇನಾದರೂ ರೋಗಾಣು ಬಂದಿರುವಂಥ ಸಸಿಗಳು ಕಾಣಿಸಿದ್ರೆ ಅದನ್ನು ಕಿತ್ತು ನಾಶ ಮಾಡ್ತಾ ಹೋಗಬೇಕು. ಇನ್ನು ಮೂರನೇದು ಯಾವುದು ಅಂತಂದರೆ ಈ ಕೇದೆಗೆ ರೋಗ ಮತ್ತು ಬೂದಿ ರೋಗ ಅಂತ ನಾವು ನೋಡ್ತಾ ಹೋಗ್ತೀವಿ. ಕೇದೆಗೆ ರೋಗ ಮತ್ತು ಬೂದಿ ರೋಗ ಎರಡೂ ನಿಮಗೆ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಮಾಡ್ತಾ ಹೋಗುತ್ತೆ. ಕೇದೆಗೆ ರೋಗದಲ್ಲಿ ಎಲೆ ತಳಭಾಗದಲ್ಲಿ ನಿಮಗೆ ಬಿಳಿ ಬಿಳಿ ಶಿಲೀಂದ್ರ ಕಣಗಳು ಕಾಣಿಸುತ್ತೆ, ಆದರೆ ಬೂದಿ ರೋಗದಲ್ಲಿ ಎಲೆಗಳ ಮೇಲ್ಭಾಗದಲ್ಲಿ ಪೂರ್ತಿಯಾಗಿ ಬಿಳಿ ಬೂದಿ ಎರಚಿರೋ ಥರ ಶಿಲೀಂದ್ರ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ಕೇದೆಗೆ ರೋಗದಲ್ಲಿ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಬೀಜೋಪಚಾರ ಮೆಟಲಾಕ್ಸಿನ್ ಮತ್ತು ಮ್ಯಾಂಕೋಸಿಬ್ ರಿಡೋಮಿಲ್ ಗೋಲ್ಡ್ ಅನ್ನೋದೊಂದು ಬರುತ್ತೆ, ಅದನ್ನು ನಾವು 2 ಗ್ರಾಮ್ ಅಷ್ಟು ಒಂದು ಪ್ರತಿ 1 ಕೆಜಿಗೆ ನಾವು ರಕ್ತ ಬೀಜೋಪಚಾರ ಮಾಡಬೇಕು. ಅದೇ ಬೂದಿ ರೋಗಕ್ಕೆ ನಾವು ಯೂಶಲಿ ನಾವು ಈ ಗಂಧಕ ಅಂತ ಬರುತ್ತೆ 3 ಗ್ರಾಮ್ ನೀರಿನಲ್ಲಿ ಅದನ್ನು ನೆನೆಸಿ ಬೀಜೋಪಚಾರ ಅಥವಾ ಸಿಂಪರಣೆ ಮಾಡೋದ್ರ ಮುಖಾಂತರ, ಸ್ವಚ್ಛತೆ ಕಾಪಾಡೋದ್ರ ಮುಖಾಂತರ ನಾವು 1 ರೇಂಜ್ಗೆ ನಾವು ಹತೋಟಿಗೆ ತರಬಹುದು ಈ 2 ರೋಗಗಳನ್ನ. ಅದ್ರ ಜೊತೆಗೆ ನಾವು ಮೊದಲನೇ ಹಂತದಲ್ಲಿ ತಳಿಗಳನ್ನ ಯಾವ್ದು ಬಳಸಬೇಕು ಅಂತಂದ್ರೆ KBSH 95 ಮತ್ತು 86 ಮತ್ತು 90 ಅಂತ ಒಂದು ತಳಿಗಳು ಬರ್ತವೆ. ಅವೆರಡು ಸಹ ಇದಕ್ಕೆ ಬಹುಮುಖ್ಯವಾಗಿ ಸೂಕ್ತವಾಗುತ್ತೆ ಈ ಒಂದು ರೋಗ ತಡೆಗಟ್ಟುವಿಕೆಯಲ್ಲಿ. ಇನ್ನು ಕೊನೆಯದಾಗಿ ನಾವು ರೋಗ ತುಂಬಾ ಮುಖ್ಯವಾದ ರೋಗ ಯಾವುದು ನೋಡ್ತೀವಿ ಅಂತಂದ್ರೆ ಈ ತುಕ್ಕು ರೋಗ, ಸೊರಗು ರೋಗ ಎಲ್ಲ ಬರುತ್ತೆ. ಈ ತುಕ್ಕು ರೋಗ ನಿಮಗೆ ಕೆಂಪಿಂದ ಕಂದು ಬಣ್ಣದಷ್ಟು ಉಬ್ಬಿದಾಗಿ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನೀವು ಟ್ರಯೋಸೋಲ್ ಗ್ರೂಪ್ ಪ್ರಾಪಿಕೊನೋಸೋಲ್ನ ನೀವು ಸಿಂಪರಣೆ ಮಾಡ್ಬೋದು 1 ಮಿಲಿಗ್ರಾಮ್ ಆಗಿ. ನಂತರ ಈ ಸೊರಗು ರೋಗ ಹೇಗೆ ಅಂತಂದ್ರೆ ಕಾಂಡದ ಮಧ್ಯೆ ಬೇರೆಲ್ಲ ಕೊಳ್ತು ಅಲ್ಲಿ ನಿಮಗೆ ಬಿಳಿ ಶಿಲೇಂದ್ರ ಕಾಣ್ತಿರುತ್ತೆ, ಅದಕ್ಕೂ ಸಹ ನೀವು ಕಾರ್ಬೆಂಡಿಸಮ್ 2 ಗ್ರಾಮ್ ಪ್ರತಿ ಲೀಟರ್ಗೆ ಹಾಕಿ ಸುರಿಬೇಕು ಬುಡದ ಹತ್ರ. ಸಿಂಪರಣೆ ಮಾಡಬಾರ್ದು, ಬುಡದ ಹತ್ರ ನೀವು ಸುರಿತಾ ಹೋಗ್ಬೇಕು. ಇನ್ನು ನೆಕ್ಸ್ಟ್ ತಲೆ ಕೊಳೆ ರೋಗ ಅಂತ ಬರುತ್ತೆ, ಅದಕ್ಕೂ ನೀವು ಕಾಮನ್ ಆಗಿ ಬೀಜೋಪಚಾರ ಕಾರ್ಬೆಂಡಿಸಮ್ ಹಾಗೂ ಜಿನೆಬ್ ಮುಖಾಂತರ ಮಾಡ್ತಾ ಹೋಗ್ಬೇಕು. ಇಷ್ಟೆಲ್ಲ ರೋಗಾಣುಗಳ ನಿರ್ವಹಣೆ ನಂತರ ನಾವು 1-2 ಚಟುವಟಿಕೆಗಳನ್ನ ಸೂರ್ಯಕಾಂತಿಲಿ ತುಂಬ ಮುಖ್ಯವಾಗಿ ಅಳವಡಿಸ್ಕೋಬೇಕಂದ್ರೆ ಜೇನು ಕೃಷಿ ಮಾಡೋದ್ರಿಂದ ಆ ಜೇನು ಹುಳುಗಳ ಪರಾಗಸ್ಪರ್ಶ ಕ್ರಿಯೆಯಿಂದ ನಮಗೆ ಕಾಳು ಕಟ್ಟುವಿಕೆ ಮತ್ತು ಅದರ ಇಳುವರಿ ಹೆಚ್ಚಾಗ್ತಾ ಹೋಗುತ್ತೆ. ಪ್ರತಿ ಎಕರೆಗೆ ನೀವು 5-6 ಬಾಕ್ಸ್ ಅಷ್ಟು ಜೇನು ಕೃಷಿ ಹುಳುಗಳನ್ನ ಇಟ್ಟರೆ ಅದು ತುಂಬ ಸೂಕ್ತ. ಹಾಗೂ 1 ಗಿಡದಲ್ಲಿ 1 ತೆನೆಯನ್ನು ನೀವು ಕಾಪಾಡ್ಕೊಳ್ಬೇಕು. ಹೆಚ್ಚು ಇಳುವರಿ ಹಾಗೂ ತೂಕದ ಒಂದು ವಿಷಯವಾಗಿ ನಾವು ಅದನ್ನು ಕಾಪಾಡ್ಕೊಳ್ಳೇಬೇಕು, ಅದನ್ನು ಅಳವಡಿಸ್ಕೊಳ್ಳೇಬೇಕು. ಆ ನಂತರ ನಮಗೆ ಬೇಕಾಗಿರುವಂಥದ್ದು ಹಾರ್ವೆಸ್ಟಿಂಗ್ ಟೈಮ್, ಅಂದರೆ ಕಟಾವು ಟೈಮಲ್ಲಿ ನಾವು ಹೇಗೆ ಕಂಡುಹಿಡಿಬೋದು ಕಟಾವು ಟೈಮು ಅಂತ ಅಂದಾಗ, ಈ ನಿಂಬೆ ಹಣ್ಣಿನ ಕಲರ್ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ ತೆನೆ ಹಿಂದೆ, ಹಾಗೂ ಈ ಸೂರ್ಯನ ದಿಕ್ಕನ್ನು ಅದು ಕಟಾವಿಗೆ ಬಂದಾಗ ಅದು ತಿರುಗೋದಿಲ್ಲ, ಅದು ಒಂದೇ ನೇರವಾಗಿ ನಿಂತಿರುತ್ತೆ. ಹಾಗೂ ಈ ನಿಂಬೆ ಹಣ್ಣಿನ ಹಳದಿ ಕಲರ್ ಇರುತ್ತೆ, ಆ ಒಂದು ಸಮಯದಲ್ಲಿ ನಾವು ಒಣಗಿದ ನಂತರ ಕಟಾವು ಮಾಡಬೇಕು. ಇದ್ರ ಮಧ್ಯೆ ನಮಗೆ ಪಕ್ಷಿಗಳ ಹಾನಿ ಇರುತ್ತೆ. ಆ ಪಕ್ಷಿಗಳ ಹಾನಿಗೆ ನಾವು ತುಂಬ ಮುಖ್ಯವಾಗಿ ಈ ಬಲೆಗಳನ್ನ ಹಾಕುವಂಥದ್ದು, ಈ ಗೋಣಿ ಚೀಲದ ನಾವು ಕವರ್ ಮಾಡೋದಂಥದ್ದಾಗಿರ್ಬೋದು ತೆನೆಗಳನ್ನ, ಮತ್ತು ಶಬ್ದದಿಂದ ಅದನ್ನು ಓಡಿಸೋದಾಗಿರ್ಬೋದು, ಅದ್ರ ಮುಖಾಂತರ ಪಕ್ಷಿ ಹಾನಿಗಳನ್ನ ಕಮ್ಮಿ ಮಾಡಿಕೊಂಡು ಕಟಾವು ನಂತರ ನಾವು ಅದು ಚೆನ್ನಾಗಿ ಆ ಒಂದು ಕಾಳುಗಳನ್ನ 7-9% ಅಷ್ಟು ಇರೋಷ್ಟು ತೇವಾಂಶದಷ್ಟು ನಾವು ಒಣಗಿಸಿ ಅದನ್ನ ಒಂದು ಸೂಕ್ತವಾದ ಕ್ರಮದಲ್ಲಿ ನಾವು ಬೆಳೀತಾ ಮಾಡ್ತಾ ಹೋಗ್ಬೋದು. ಹಿಂದೆಲ್ಲ ಕೃತಕ ಪರಾಗಸ್ಪರ್ಶ ಮಾಡೋರು ಅಂದ್ರೆ ಕೈಗೊಂದು ಬಿಳಿ ಬಟ್ಟೆ ಕಟ್ಕೊಂಡು ಹೂ ಮೇಲೆ ಕೈಯಾಡಿಸೋರು, ಈಗ ಬಂದಿರುವಂತಹ ತಳಿಗಳಿಗೆ ಅದು ಅಗತ್ಯ ಇಲ್ವಾ? ಇಲ್ಲ ಸರ್, ಅದ್ರದ ಅಗತ್ಯ ಅಷ್ಟಿಲ್ಲ ಸರ್. ಇವಾಗ ಪಾಲಿನೇಷನ್ ಅನ್ನೋದು ಪರಾಗಸ್ಪರ್ಶ ಅಂತೀವಿ, ಅದಾಗದೇ ಅದು ಆಗುತ್ತೆ ಸರ್, ಅಷ್ಟು ಕೃತಕವಾಗಿ ಬೇಕಾಗಿಲ್ಲ. ನಾವು ಜೇನು ಕೃಷಿ ಅಳವಡಿಸೋದ್ರಿಂದ ಜೇನು ಕೃಷಿಯಿಂದನೂ ಸಹ ಅದು ಸ್ವಾಭಾವಿಕವಾಗಿ ತುಂಬಾ ಚೆನ್ನಾಗಿ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯ ಮಾಡುತ್ತೆ. ಅಂದ್ರೆ ಕಾಳಿನ ಎಣ್ಣೆ ಅಂಶ ಉತ್ತಮ ಆಗ್ಬೇಕು, ಒಳ್ಳೆ ಇಳುವರಿ ಸಿಗಬೇಕು ಅಂತಂದ್ರೆ ತಾವು ಇದುವರೆಗೂ ಹೇಳಿರುವಂತಹ ಎಲ್ಲ ಬೇಸಾಯ ವಿಧಾನವನ್ನ ಅನುಸರಿಸಬೇಕು. ಹೌದು ಸರ್. ಆತ್ಮೀಯ ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಈ ಬಾರಿ ಕನ್ನಡ ಹಬ್ಬದ ಜೊತೆಗೆ ಕೃಷಿ ಹಬ್ಬವೂ ಇರಲಿದೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇದೇ ತಿಂಗಳ 29ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಕನ್ನಡ ಧ್ವಜಾರೋಹಣ, ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಗ್ರಾಹಕರಿಗೆ ಹಾಗೂ ಗ್ರಾಹಕ ಸಂಘಟನೆಗಳಿಗೆ ಕೃಷಿ ಉತ್ಪನ್ನಗಳ ನೇರ ಮಾರಾಟ, ಗ್ರಾಮೀಣ ತಿಂಡಿ ತಿನಿಸುಗಳ ವಿಶೇಷ ಮಾರಾಟ, ಸಂಜೆ 4 ಗಂಟೆಗೆ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಕಾರ್ಯಾಗಾರ, ಸಂಜೆ 6 ಗಂಟೆಯಿಂದ 8 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ. ಬನ್ನಿ ನಮ್ಮ ಕನ್ನಡ ಹಬ್ಬದಲ್ಲಿ ಸಡಗರ ಸಂಭ್ರಮದಿಂದ ಭಾಗವಹಿಸಿ. ಕೃಷಿ ಹಬ್ಬದಲ್ಲಿ ಕೃಷಿ ಉತ್ಪನ್ನಗಳ ಖರೀದಿ ಮೂಲಕ ರೈತರಿಗೆ ನೆರವಾಗಿ. ಇದೇ 29ರಂದು ಶುಕ್ರವಾರ ಮೈಸೂರು ಆಕಾಶವಾಣಿ ಆವರಣದಲ್ಲಿ ಕನ್ನಡದ ಹಬ್ಬ ಜೊತೆಗೆ ಕೃಷಿ ಹಬ್ಬ. ಹಬ್ಬವ ಮಾಡೋಣ ಬನ್ನಿರ ಎಲ್ಲ ಬನ್ನಿರ. ದಿವ್ಯಶ್ರೀ ಅವರೇ, ಸೂರ್ಯಕಾಂತಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? 6-3-6-3-9-8-0-0-6-4. ಇನ್ನೊಮ್ಮೆ ಹೇಳ್ತೀರಾ? 6-3-6-3-9-8-0-0-6-4. ಇನ್ನೂ ಒಂದ್ಸರಿ ಹೇಳ್ಬಿಡಿ ದಿವ್ಯಶ್ರೀ ಅವರೇ. ಅಗತ್ಯವಾಗಿ ಸರ್. 6-3-6-3-9-8-0-0-6-4. ಒಳ್ಳೆಯದು ದಿವ್ಯಶ್ರೀ ಅವರೇ, ಇದುವರೆಗೂ ಸೂರ್ಯಕಾಂತಿ ಬೇಸಾಯಕ್ಕೆ ಸಂಬಂಧಪಟ್ಟಂತೆ, ಕೀಟ ರೋಗಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಸೂರ್ಯಕಾಂತಿ ಬೇಸಾಯ ಈ ಕುರಿತು ಮಡಿಕೆಹಳ್ಳಿ ಗ್ರಾಮದ ದಿವ್ಯಶ್ರೀ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇನ್ನು ಮುಂದೆ ಒಂದು ಪರಿಸರ ಗೀತೆಯನ್ನ ಆಲಿಸೋಣ. ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ, ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೋ.